ಗಾಡಿ ಮಾರಿ ಹಾಕಿ ಇಲ್ಲಿ ಬಂದು ಕೃಷಿ ಮಾಡ್ತಾ ಇದ್ದೀನಿ ಸರ್. ಅಂದ್ರೆ ಈ ಕೊರೋನಾ ಬಂದ್ರಿಂದ ಈ ಕೃಷಿ ಬದುಕಿಗೆ ಬರ್ಬೇಕು ಅನ್ನಿಸ್ತಾ? ಹೌದು ಸರ್, ಈಗ ಅಲ್ಲಿ ನಮ್ಗೆ ದುಡಿಯಕ್ ಆಗ್ತಾ ಇಲ್ಲ, ಏನಿಲ್ಲ, ಮತ್ತೆ ಈಗ ಅಲ್ಲಿ ಊಟಕ್ಕೂ ಆಗ್ತಾ ಇರ್ಲಿಲ್ಲ ದುಡಿಮೆ. ನಾವು ಗಾಡಿ ಬೆಳಿಗ್ಗೆಯಿಂದ ಸಾಯಂಕಾಲ ಗಂಟ ಮಾಡಿದ್ರೆ 1,000 ಆಗ್ತಾ ಇರ್ಲಿಲ್ಲ. ಆದ್ರಿಂದ ನಾವು ಈಗ ಕೃಷಿ ಬದುಕಿಗೆ ನಮ್ಮ ತಂದೆಯವರಿಗೆ ನಮ್ಮ ತಾತನವ್ರು ಕೊಟ್ಟೋಗಿರುವಕ್ಕಂಥ ಆಸ್ತಿ ಇರುವುದರಿಂದ ಆ ಆಸ್ತಿ ಜಮೀನಿನಲ್ಲಿ ಮಾಡೋದಕ್ಕೆ ಬಂದಿದ್ದೀರಿ ಸರ್. ನಾವೀಗ ಇಲ್ಲಿಗೆ ಬಂದು ನಾವೀಗ ಒಂದು 10 ಹಸು ಸಾಕುವಷ್ಟು ಶೆಡ್ ಮಾಡಿದ್ದೀರಿ, ಮತ್ತೆ ಒಂದು 100 ಪಟ್ಲಿ ಮರಿ ಸಾಕುವಷ್ಟು ಶೆಡ್ ಮಾಡಿದ್ದೀರಿ, 1,000 ಕೋಳಿ ಮರಿ ಮೇಯಷ್ಟು ಇದು ಮಾಡಿದ್ದೀರಿ ಸರ್, ಶೆಡ್ ಮಾಡ್ಕೊಂಡಿದ್ದೀರಿ. ಆದರೆ ಗೌರ್ಮೆಂಟಿಂದ ನಮಗೆ ಯಾವುದೇ ರೀತಿ ಸಹಾಯ ಕೊಟ್ಟಿಲ್ಲ. ಬೆಂಗಳೂರಲ್ಲಿ ದುಡಿದಿರುವಂಥ ಅಮೌಂಟ್ ತೊಗೊಂಬಂದು ಇಲ್ಲಿ ಹಾಕಿದ್ದೀರಿ. ಇಲ್ಲಿ ಹಾಕಿದರೆ ಆ ಅಮೌಂಟ್, ಈಗ ನಾವು ಈಗ ಕೋಳಿ ಮರಿ ತರಬೇಕಂತಂದರೆ 1,000 ಮರಿ ಮೇಯಿಸ್ಬೇಕಂದ್ರೆ 160,000 ಖರ್ಚು ಬೇಕು. ಆ ಅಮೌಂಟ್ ಇಲ್ಲದಿದ್ದ ಕಾರಣ ಅದನ್ನು ಶೆಡ್ಡು ಸುಮ್ಮನೆ ಇಟ್ಟಿದ್ದೀರಿ ಸರ್, ಈಗ ಏನು ಉಪಯೋಗಕ್ಕಿಲ್ದಂಗೆ ಮಾಡಿದ್ದೀರಿ ಅದನ್ನು. ಇದೆ ಸರ್, ಬೆಂಗಳೂರು ಬದುಕೆ ಚೆನ್ನಾಗಿತ್ತಾ, ಜೀವನನೇ ಚೆನ್ನಾಗಿತ್ತಾ, ಅಥವಾ ಈ ಕೃಷಿ ಬದುಕು ಚೆನ್ನಾಗೈತೆ ಅನ್ಸುತ್ತಾ ನಿಮ್ಗೆ? ಸರ್, ಒಂದು ಹೇಳಬೇಕಂತಂದರೆ ಈಗ ಕೊರೋನಾ ಬಂದು ಇದಾಗಿರೋದ್ರಿಂದ ನಾವು ಅಲ್ಲಿ ಬೆಂಗಳೂರು ಬದುಕು ಕೊರೋನಾ ಬರೋದಕ್ಕಿಂತ ಮುಂಚೆನೇ ಚೆನ್ನಾಗಿತ್ತು. ಈಗ ಅಲ್ಲಿ ಇದಕ್ಕಾಗ್ತಿದ್ದಕ್ಕೆ ಈಗ ಇಲ್ಲೇ ಚೆನ್ನಾಗಿದೆ ಸರ್. ಏನಂದರೆ ಈಗ ನಾವು ತರಕಾರಿ ಬೆಳೀತಾ ಇದ್ದೀರಿ, ತರಕಾರಿ ಬೆಳೆಯೋದ್ರಿಂದ ಈಗ ಇಲ್ಲಿ ಮಾರ್ಕೆಟ್ ಅಂತಂದರೆ ನಮಗೆ ಮೊಳಕಾಲ್ಮೂರು, ರಾಯದುರ್ಗ, ಬಳ್ಳಾರಿ, ಚಿತ್ರದುರ್ಗ ಇಲ್ಲಿ ಈ 4 ಊರಿಗೆ ನಾವು ಕಳಿಸೋದ್ರಿಂದ ವಾರಕ್ಕೆ ಒಂದಿಷ್ಟು, 3 ದಿನಕ್ಕೆ ಒಂದಿಷ್ಟು ಅಮೌಂಟ್ ಬರೋದ್ರಿಂದ ಮತ್ತೆ ಇಲ್ಲೇ ಒಂದು ಸ್ವಲ್ಪ ಸುಖಮಯ ಜೀವನ ನಡೀತಾ ಇದೆ ಸರ್. ಈಗ ನಿಮ್ಮಂಥ ಯುವಕರು ಸಾಕಷ್ಟು ಜನ ಈ ಕೃಷಿ ಬದುಕೇನು ಲಾಭದಾಯಕ ಅಲ್ಲ, ಕೃಷಿಯಿಂದ ಏನು ಲಾಭ ಇಲ್ಲ ಅಂತಂದ್ಬಿಟ್ಟು ಸಾಕಷ್ಟು ಜನ ನಿಮ್ಮ ಥರನೇ ಬೆಂಗಳೂರು ಕಡೆ ಹೋಗೋಂಥ ಯುವಕರೇ ಜಾಸ್ತಿ ಇದ್ದಾರೆ. ಅಂಥದ್ರಲ್ಲಿ ಬೆಂಗಳೂರಲ್ಲಿ ದುಡಿಮೆ ಮಾಡ್ತಿದ್ದಂಥವ್ರು ಈ ಕೃಷಿ ಬದುಕಿಗೆ ಬಂದಿದ್ದಾರೆ. ಈ ಕೃಷಿ ಬದುಕು ಲಾಭದಾಯಕ ಅನಿಸುತ್ತಾ ನಿಮಗೆ? ಸರ್, ಲಾಭದಾಯಕ ಅಂತಂದರೆ ಇದೆ, ಲಾಭ ಏನಿದೆ, ಆದರೆ ಇದರಲ್ಲಿ ನಾವು ಒಂದು ಬೆಳೆ ಲಾಸ್ ಆಯಿತು ಅಂತ ಮತ್ತೆ ಇನ್ನೊಂದು ಬೆಳೆ ಹಾಕ್ದಂಗೆ ನಾವು ಸುಮ್ಮನೆ ಇದ್ದರೆ ಅದು ನಮಗೆ ಲಾಸ್ ಅನಿಸುತ್ತೆ. ಈಗ ಇನ್ನೊಂದು ಬೆಳೆ ಹಾಕಿದರೆ ಅದ್ರಲ್ಲಿ ಬರುತ್ತೆ. ಈಗ ಹೋದ ಸಲ ನಾನು ಟೊಮೊಟೊ ಹಾಕಿದ್ದೆ, ಲಾಸ್ ಆಗಿತ್ತು. ಈ ಸಲ ನಾನು ಟೊಮೊಟೊ ಹಾಕಿರಲಿಲ್ಲ, ಆದರೆ ಈ ಸಲ ಚೆನ್ನಾಗಿದೆ ರೇಟೇನು. ಆದರೆ ನಾನು ಕ್ಯಾರೆಟ್ ಹಾಕಿದ್ದೆ, ಕ್ಯಾರೆಟ್ ಹಾಕಿದ್ರಿಂದ ಈಗ ಒಂದು 90,000 ರೂಪಾಯಿ ಅಮೌಂಟ್ ಆಗಿದೆ. ಈಗ ಜಸ್ಟ್ ಅಂದರೆ ಒಂದು 15 ದಿವಸ ಆಗಿದೆ ಮಾರಿ, ಒಂದು 90,000 ಅಂದರೆ ನಾನು ಅದರಲ್ಲಿ ಖರ್ಚು ಇಟ್ಟಿದ್ದು ಒಂದು 25,000 ರೂಪಾಯಿ ಇಟ್ಟಿದ್ದೆ. ಇನ್ನು ಉಳಿ 25,000 ರೂಪಾಯಿ ಕಳೆದ್ರೆ ಇನ್ನೊಂದು ಇಷ್ಟು ಉಳಿದಿರೋ ಅಮೌಂಟ್ ನನಗೆ ಮಿಕ್ಕಿದೆ. ಅದರಿಂದ ನನಗೆ ಒಂದು ಸ್ವಲ್ಪ ಲಾಭದಾಯಕ ಅನಿಸಿದೆ ಸರ್. ಇದರಿಂದ ಸಾಕಷ್ಟು ಬೆಳೆಗಳಿದ್ದಾವೆ, ಕೆಲವು ರೈತರೆಲ್ಲ ಈರುಳ್ಳಿ ಬೆಳಿಬೇಕು, ಹೂವು ಬೆಳಿಬೇಕು ಅಂತಾರೆ. ಅಂಥದ್ರಲ್ಲಿ ನಿಮ್ಗೆ ಈ ತರಕಾರಿನೇ ಬೆಳಿಬೇಕಂತ ಯಾಕೆ ಆಸಕ್ತಿ ಬಂತು? ಸರ್, ತರಕಾರಿ ಅಂತಂದರೆ ನಾವು ಈಗ ಇಲ್ಲಿ ಊರಲ್ಲೇ ನಮ್ಮ ತಾಯಿಯವರಿದ್ದಾರೆ, ತಾಯಿಯವರು ಊರಲ್ಲೇ ಹೋಗಿ ಮಾರ್ಕೊಂಬರ್ತಾರೆ. ಒಂದು ದಿನಕ್ಕೆ ಮಾರ್ಕೊಂಬಂದೈತಂತಂದರೆ ಒಂದು ಕನಿಷ್ಠ ಅಂತಂದರೆ ಬೆಳಿಗ್ಗೆ ಒಂದು 10 ಕೆಜಿ ತೊಗೊಂಡೋಯ್ತಂದ್ರೆ 30 ರೂಪಾಯಿ ಕೆಜಿ ಕ್ಯಾರೆಟು ಅಂತಂದರೆ 300 ರೂಪಾಯಿ ಬರುತ್ತೆ. ಬೆಳಿಗ್ಗೆ ಅಂದರೆ ಒಂದು 7 ಗಂಟೆಗೆ ಹೋಗಿ 8 ಗಂಟೆಗೆ ಮನೆಗೆ ಬಂದುಬಿಡ್ತಾರೆ. ಇಲ್ಲೇ ಕಿತ್ಕೊಂಡು ತೊಳ್ಕೊಂಡು ಇಟ್ಕೊಂಡಿರ್ತೀರಿ ಸಾಯಂಕಾಲ, ಬೆಳಿಗ್ಗೆ ತೊಗೊಂಡೋಗಿ ಮಾರ್ಕೊಂಬರೋದು. ಅದರಿಂದ ನಮಗೆ ಸ್ವಲ್ಪ ಲಾಭದಾಯಕ ಅನಿಸೋದ್ರಿಂದ ನಾವು ಮಾಡ್ತಾ ಇದ್ದೀವಿ ಸರ್. ಅಂದರೆ ಪ್ರತಿ ದಿವಸ ದುಡ್ಡು ಬರುತ್ತೆ? ಪ್ರತಿ ದಿವಸ ದುಡ್ಡು ಬರುತ್ತೆ. ಇನ್ನೊಂದು ನಮಗೆ ಈಗ ಒಂದು ವಾರಕ್ಕೆ ಹೋಗೈತಂದ್ರೆ ಒಂದು 8,000-10,000 ಬಂತಂದ್ರೆ ನಾವು ಯಾರ ಹತ್ರ ಆದರೂ ಅಮೌಂಟ್ ಕೈ ಬದಲಿಸ್ಕೊಂಡಿರ್ತೀರಿ ಅವ್ರಿಗೆ ಕಟ್ಟೋದಕ್ಕೆ, ಇಲ್ಲ ನಾವು ಒಂದು ಚೀಟಿ ಹಾಕೊಂಡಿರ್ತೀರಿ, ಆ ಚೀಟಿ ಅಮೌಂಟ್ ಕಟ್ಟೋದಕ್ಕಾಗಲಿ ಬೇಕಾಗುತ್ತೆ ಅಂತ ನಾವು ಇದನ್ನೇ ಇದು ಮಾಡ್ಕೊಂಡಿದ್ದೀವಿ ಸರ್. ಇನ್ನೊಂದು ಎರಡೂವರೆ ತಿಂಗಳಿಗೆ ನಮಗೆ ಕೈಗೆ ಅಮೌಂಟ್ ಬರುತ್ತೆ. 3 ತಿಂಗಳ ಒಳಗಡೆ ನಮ್ಗೆ ಅಮೌಂಟ್ ಬರೋದ್ರಿಂದ ನಾವು ಇದನ್ನೇ ಮಾಡ್ಕೊತಾ ಇದ್ದೀರಿ ಸರ್. ಜಮೀನು ಎಷ್ಟು ಎಕರೆ ಇದೆ ಸರ್? ಜಮೀನು ಅಂತಂದರೆ ಒಂದು 5 ಎಕರೆ ಬೆದ್ಲಿದೆ, ಒಂದು 1.5 ಎಕರೆ ಇದಿದೆ ಸರ್, ತೋಟ ಇದೆ. ಬೆದ್ಲಲ್ಲಿ ಏನೇನು ಬೆಳೆಗಳು ಬೆಳೀತೀರ ಸರ್? ಬೆದ್ಲಲ್ಲಿ ಅಂತಂದರೆ ಶೇಂಗಾ, ತೊಗರಿ, ಅಲಸಂದಿ ಮತ್ತು ಎಳ್ಳು ಈ ಥರ ಬೆಳೀತೀರಿ ಸರ್ ನಾವು ಅದರಲ್ಲಿ. ಅದೆಲ್ಲ ಯಾವ ರೀತಿ ಇಳುವರಿ ಬರ್ತಾ ಇದೆ ಬೆದ್ಲು ಜಮೀನಲ್ಲಿ? ಸರ್, ಮುಂಚೆ ಎಲ್ಲ ನಮ್ಮ ತಂದೆಯವರೆಲ್ಲ ಮಾಡಬೇಕಾದ್ರೆ ಚೆನ್ನಾಗಿ ಇಳುವರಿ ಬರ್ತಾ ಇತ್ತು. ಈಗ ನಾವು ಇಳುವರಿ ಕಡಿಮೆ ಖರ್ಚು ಜಾಸ್ತಿ ಆಗಿದೆ ಸರ್. ಈ ವರ್ಷ ನಾನು 60,000 ರೂಪಾಯಿ ಶೇಂಗಕ್ಕೆ ಇಟ್ಟಿದ್ರೆ ನನಗೆ ಬಂದಿರೋದು 2,000 ರೂಪಾಯಿ ನನ್ನ ಕೈಯಿಂದ ಇಕ್ಕಿದ್ದೀನಿ ಸರ್. ಈಗ ಕಡಲೆಕಾಯಿ ಕಿತ್ತು ಇದು ಮಾಡೋದಕ್ಕೆ 60,000 ಮುಂಚೆ ಇಟ್ಟಿರೋದು 60,000 ಹೋಯಿತು. ಈ ಕಿತ್ತು ತಗೊಂಬಂದಿರೋದಕ್ಕೆ ಮಳೆ ಜಾಸ್ತಿ ಆಗಿರೋದ್ರಿಂದ ಇಳುವರಿ ಇಲ್ಲ, ಎಲ್ಲ ಅಲ್ಲೇ ಕೊಳತು ಹೋಯ್ತು, ಬಳ್ಳಿನೂ ಮಾರೋಕ್ಕಾಗಲಿಲ್ಲ. ಅದರಿಂದಾಗಲಿ 15,000 ರೂಪಾಯಿ ಆಗಿತ್ತು ಕಡಲೆಕಾಯಿ. ಅದರಿಂದ 2,000 ರೂಪಾಯಿ ಅಂದರೆ 17,000 ರೂಪಾಯಿ ಖರ್ಚಾಗಿರೋದು ನನ್ನ ಕೈಯಿಂದನೇ 2,000 ರೂಪಾಯಿ ಹಾಕಿ ಕೂಲಿಯರಿಗೆ ದುಡ್ಡು ಕೊಟ್ಟಿದ್ದೀನಿ ಸರ್. ಅಂದರೆ ತುಂಬ ಲಾಸ್ ಆಯಿತು? ತುಂಬ ಲಾಸ್ ಆಗಿದೆ ಸರ್. ಈಗ 60,000 ಲಾಸ್ ಆಗಿದೆ, 60+ 1,2 62,000 ರೂಪಾಯಿ ಲಾಸ್ ಆಗಿದ್ದೀನಿ ಸರ್ ಈ ವರ್ಷ. ಹೋದ ವರ್ಷನೂ ಲಾಸು, ಮತ್ತು ಈಗ 2-3 ವರ್ಷದಿಂದನೂ ಲಾಸ್ ಆಗಿದೆ ಸರ್ ನಾವು ಶೇಂಗಾದಿಂದ. ಒಂದು ವರ್ಷ ಮಳೆ ಜಾಸ್ತಿ ಆಗಿದೆ, ಒಂದು ವರ್ಷ ಮಳೆ ಕಡಿಮೆ ಆಗಿದೆ, ಅದರಿಂದ ಈ ಥರ ಲಾಸ್ ಆಗ್ತಾ ಇದೆ ಸರ್. ಈ ವರ್ಷ ಮಳೆ ಜಾಸ್ತಿ ಆಗಿ ಬೆಳೆ ಹಾನಿ ಆಗಿದೆ ಸರ್. ಈಗ ಅಂತ ಲಾಭ ತಂದು ಕೊಡ್ತಾ ಇಲ್ಲ ಬೆದ್ಲು ಜಮೀನು ಅಂತ ಸರ್? ಬೆದ್ಲು ಅದರಲ್ಲೇ ನಮಗೇನು ಲಾಭ ತಂದು ಕೊಡ್ತಾ ಇಲ್ಲ ಸರ್. ಇನ್ನೊಂದು ಅದರಲ್ಲಿ ನಾವು ಬೆದ್ಲು ಅಂತಂದರೆ ನಮ್ಗೆ ಈಗ ನಮ್ಮ ತಂದೆಯವ್ರ ಹೆಸರಿಗೆ ಇದ್ದಿದ್ರೆ ನಮಗೆ ಒಂದಿಷ್ಟು ಪರಿಹಾರ ದುಡ್ಡು ಅಂತ ಬರ್ತಾ ಇತ್ತು. ಅದು ಇನ್ನೂ ನಮ್ಮ ತಾತನವರು ಹೆಸರಿಂದ ಇರೋದ್ರಿಂದ ವಂಶವೃಕ್ಷಾದಿ ಅನ್ನೋದಕ್ಕೆ ಒಂದು ಸ್ವಲ್ಪ ಲೇಟ್ ಆಗ್ತಾ ಇದೆ ಸರ್ ಅಷ್ಟೇ. ಅದು ಅದರ ಪ್ರೊಸೆಸ್ ಅಂತಂದರೆ ನೀರಾವರಿ ಇದೆ ಅಂತಂದರೆ ನೀರಾವರಿಯಲ್ಲಿ ಏನೇನು ಬೆಳೆಗಳು ಬೆಳೀತೀರ ಸರ್? ನೀರಾವರಿಯಲ್ಲಿ ಟೊಮೊಟೊ, ಈರುಳ್ಳಿ, ಕ್ಯಾರೆಟು, ಬೀಟ್ರೋಟು ಈ ಥರ ಬೆಳೀತಾ ಇದ್ದೀರಿ ಸರ್ ನಾವೀಗ. ಅಂದರೆ ಎಲ್ಲ ತರಕಾರಿ ಬೆಳೆನೇ ಬೆಳೀತಾ ಇದ್ರೆ? ಹಾಂ ಸರ್, ಅದರಲ್ಲೆಲ್ಲ ಬೆಳೆಯೋದು ನಾವು ತರಕಾರಿ ಬೆಳೆನೇ ಸರ್. ಎಲ್ಲ ಟೋಟಲಾಗಿ ಬೆಳೀತಾ ಇರೋದೇನು ತರಕಾರಿ ಬೆಳೆ. ಇನ್ನೊಂದು ಅದರಲ್ಲಿ ನಾವು ಕೊತ್ತಂಬರಿ, ಸೊಪ್ಪು ಅದು ಒಂದು ಗುಂಟೆಗೆ ಹಾಕ್ಕೊಂಡು ಅದನ್ನು ಈಗ ನಮ್ಮ ತಾಯಿಯವರು ಮಾರ್ಕೊಂಬರ್ತಾರಲ್ಲ ಸರ್, ಅದರಿಂದ ಅದು ನಮಗೆ ಒಂದು ಸ್ವಲ್ಪ ಇದಾಗುತ್ತೆ ಸರ್, ಇಳುವರಿ ತಂದು ಕೊಡುತ್ತೆ. ಅದು 40 ದಿವಸ ಇಲ್ಲ 30 ದಿವಸಕ್ಕೆ ಸೊಪ್ಪು ಮಾರ್ಕೊಂಬರಕ್ಕೆ ಇದಾಗುತ್ತೆ. ಈಗ ನಾವು ಸಾಕಷ್ಟು ಜನ ರೈತರು ನೋಡ್ತೀವಿ ಹಾಕ್ಬಿಡ್ತಾರೆ, 5 ಎಕರೆ ಮೆಣಸಿನ್ಕಾಯಿ ಹಾಕ್ಬಿಡ್ತಾರೆ, ಅಂಥದ್ರಲ್ಲಿ ನೀವೆಲ್ಲ ಮಿಶ್ರ ತರಕಾರಿಗಳು ಬೆಳೀತಾರೆ, ಯಾಕೆ ಈ ಥರ ಮಿಶ್ರ ತರಕಾರಿಗಳು ಬೆಳಿಬೇಕಂತ ಆಸಕ್ತಿ ಬಂತು? ಸರ್, ಈಗ 5 ಎಕರೆಗೆ ಹಾಕಿತ್ತು ಅಂತಂದ್ರೆ ಈಗ ಅವ್ರು ಬೇರೆಯವರೆಲ್ಲ ಈಗ 5 ಎಕರೆ ಟೊಮೆಟೊ ಹಾಕಿದ್ರು ನನಗೆ ಅಷ್ಟು ಲಾಭ ಬಂತು ಇಷ್ಟು ಲಾಭ ಬಂತು ಅಂತಾರೆ, ಆಮೇಲೆ ಒಂದೇ ಸತಿ 5 ಎಕರೆದು ಲಾಸ್ ಆಗಿರುತ್ತೆ ಅವ್ರಿಗೆ. 5 ಎಕರೆ ಅಂತಂದ್ರೆ ಈಗ 5 ಎಕರೆಗೆ ಅವ್ರು ಖರ್ಚು ಏನಿಲ್ಲ ಅಂದ್ರೆ 5 ಲಕ್ಷ ಇಟ್ಟಿರ್ತಾರೆ, ಆ 5 ಲಕ್ಷ ಹೋಯ್ತು ಅಂತಂದ್ರೆ ನನ್ನ ಕಡೆ ಅಷ್ಟೊಂದು ಅಮೌಂಟ್ ಇಲ್ಲ. ಅದರಿಂದಾಗಿ ನಾನು ಈಗ ಒಂದು 10 ಗುಂಟೆಗೆ ಒಂದು ಮೆಣಸಿನ್ಕಾಯಿ ಹಾಕಿದ್ದೀನಿ, ಒಂದು 10 ಗುಂಟೆಗೆ ಬೀಟ್ರೋಟ್ ಹಾಕಿದ್ದೀನಿ, ಒಂದು 10 ಗುಂಟೆ ಕ್ಯಾರೆಟ್ ಹಾಕಿದ್ದೀನಿ. ಈ ಥರ ಎಲ್ಲ ಒಂದೊಂದೇ ಇಟ್ಕೊಂಡು ಹೋದರೆ ಒಂದರಲ್ಲಿ ಲಾಸ್ ಆದರೆ ಈಗ 4 ರೇಟ್ ಅಂತ ಒಂದೇ ರೀತಿ ಇರಲ್ಲ. ಅದರಿಂದಾಗಿ ನಾನು ಈಗ ಕ್ಯಾರೆಟ್ ಒಂದು 40 ರೂಪಾಯಿ ಕೆಜಿ ಇತ್ತಂದರೆ ಬೀಟ್ರೋಟ್ 15 ರೂಪಾಯಿ ಕೆಜಿ ಇರುತ್ತೆ, ಅವಾಗ ನನ್ನ ಕ್ಯಾರೆಟಲ್ಲಿ ಲಾಭ ಆಗುತ್ತೆ, ಬೀಟ್ರೋಟಲ್ಲಿ ಕಡಿಮೆ ಆಗುತ್ತೆ, ಅವಾಗ ಬೀಟ್ರೋಟಿಂದ ಬೀಟ್ರೋಟಿಗೆ ಸರ್ ಹೋಗುತ್ತೆ, ಕ್ಯಾರೆಟ್ನೆಲ್ಲ ನನಗೆ ಲಾಭ ಬರುತ್ತೆ. ಮತ್ತು ಮೆಣಸಿನ್ಕಾಯಲ್ಲಿ 40 ರೂಪಾಯಿ ಕೆಜಿ ಇರುತ್ತೆ, ಅದರಲ್ಲಿ ಲಾಭ ಬರುತ್ತೆ. ಮತ್ತು ಸೊಪ್ಪು ಹಾಕಿರ್ತೀನಿ, ಸೊಪ್ಪಲ್ಲೂ ಲಾಭ ಬರುತ್ತೆ. ಸೊಪ್ಪು ಯಾವುದೇ ರೀತಿ ನಮಗೆ ಇದುವರೆಗೂ ಸೊಪ್ಪಿಂದು ಲಾಭನೇ ನಮಗೆ ಯಾವತ್ತೂ ನಷ್ಟ ಮಾಡಿಲ್ಲ, ಯಾಕಂತಂದರೆ ಡೈಲಿ ತಿನ್ನೋ ವಸ್ತು ಅದು. ಈ ನಮ್ಮೂರಲ್ಲೇ ಖರ್ಚಾಗುತ್ತೆ ಸರ್, ಅದು ಬೇರೆ ಊರಿಗೆ ಮಾರ್ಕೊಂಬರೋಂಥದ್ದೇನಿಲ್ಲ, ನಮ್ಮೂರಲ್ಲೇ ನಮ್ಮೂರ ಜನನೇ ತಗೊಂಡು ಹೋಗ್ತಾ ಇದ್ದಾರೆ ಸರ್. ಕೊತ್ತಂಬರಿ ಮತ್ತು ಸೊಪ್ಪು ಈ ಥರ ತಗೊಂಡು ಹೋಗ್ತಾ ಇದ್ದಾರೆ ಸರ್. ಅದು ಮೆಂತ್ಯ ಸೊಪ್ಪು, ಪಲ್ಕುಲ್ ಸೊಪ್ಪು, ಸಬ್ಬಾಕ್ಸಿ ಸೊಪ್ಪು ಈ ಥರ ಸೊಪ್ಪೆಲ್ಲ ಹಾಕ್ತೀರಿ ಸರ್, ಅದರಿಂದ ನಮಗೆ ಇಲ್ಲೇ ಖರ್ಚಾಗೋದ್ರಿಂದ ಖಾಲಿ ಆಗುತ್ತೆ ಸರ್. ಅದು ಈ ತರಕಾರಿ ಸಸಿಗಳನ್ನೆಲ್ಲ ನೀವೇ ಬೀಜ ತಗೊಂಬಂದು ಸಸಿ ಮಾಡಿ ಮಾಡ್ಕೊಂಡು ನಾಟಿ ಮಾಡ್ತೀರ ಅಥವಾ ನರ್ಸರಿಯಿಂದ ತಗೊಂಬರ್ತೀರ? ಸರ್, ಈಗ ಟೊಮೆಟೊ ಸಸಿ ಅಂದರೆ ನರ್ಸರಿಯಿಂದ ತೊಗೊಂಬರ್ತೀರಿ ಸರ್, ನಾವು ಇಲ್ಲಿಂದ ಏನು ತೊಗೊಂಬರಲ್ಲ. ಅಲ್ಲಿ ನರ್ಸರಿಯಲ್ಲಿ 1 ರೂಪಾಯಿ ಸಸಿ, 20 ರೂಪಾಯಿ ಸಸಿ, 1 ಸತಿ 1.5 ರೂಪಾಯಿ ಸಸಿ ಕೊಡ್ತಾ ಇರ್ತಾರೆ. ನಾವು ನರ್ಸರಿಯಿಂದನೇ ಜಾಸ್ತಿ ತೊಗೊಂಬರ್ತೀವಿ ಸರ್. ಇಲ್ಲಿ ಅಂತಂದರೆ ನಾವು ಸೊಪ್ಪಿಗೆ ಮಾತ್ರ ಬೀಜ ತಗೊಂಬಂದು ಇಲ್ಲೇ ನಾವು ಮಾಡ್ಕೊಂತೀರಿ ಸರ್, ಸೊಪ್ಪಿಗೊಂದು. ಈಗ ತರಕಾರಿ ಬೆಳೆ ನಾಟಿ ಮಾಡೋದಕ್ಕಿಂತ ಮುಂಚೆ ಭೂಮಿನೆಲ್ಲ ಯಾವ ರೀತಿ ತಯಾರಿ ಮಾಡ್ಕೊಂತೀರಾ? ಸರ್, ಒಂದ್ಸರಿ ಮಡಿಕೆ ಓಡಿಸ್ತೀರಿ, ಮಡಿಕೆ ಓಡಿಸಿ ಆದಮೇಲೆ ಅದಕ್ಕೆ ದನದ ಗೊಬ್ಬರ ಹಾಕ್ತೀರಿ, ಅದಾಕಿದ್ಮೇಲೆ ಮತ್ತೆ ತಿರ್ಗಿ ಕುಂಟೆ ಓಡಿಸ್ತೀರಿ, ಕುಂಟೆ ಓಡಿಸಿ ಆದಮೇಲೆ ಮತ್ತೆ ಇನ್ನೊಂದ್ಸತಿ ಮಡಿಕೆ ಓಡಿಸ್ತೀರಿ. 7 ಮಡಿಕೆ ಓಡಿಸಿ ಆದಮೇಲೆ ನಮ್ಮ ಹತ್ರ ದುಡ್ಡು ಜಾಸ್ತಿ ಇತ್ತು ಮತ್ತು ಈಗ ನಮ್ಮನ್ನೆಲ್ಲ ಚೆನ್ನಾಗಿ ಫಲವತ್ತತೆ ಕೊಡಬೇಕು ಅಂತಂದರೆ ಕೋಳಿ ಗೊಬ್ಬರ ತರ್ತೀರಿ ಸರ್. ಕೋಳಿ ಗೊಬ್ಬರ ತಂದು ಅದಕ್ಕೆ ಹಾಕಿ ಮತ್ತೆ ರೂಟ್ ಹಾಕ್ಸ್ತೀರಿ, ರೂಟ್ ಹಾಕ್ಸಿದ್ಮೇಲೆ ನಾವು ಮತ್ತೆ ಬಿತ್ತನೆ ಮಾಡ್ತೀರಿ ಸರ್, ಸಾಲು ಓಡಿಸಿ. ತರಕಾರಿ ಸಸಿಗಳಿಗೆ ಅಂತರ ಎಷ್ಟು ಕೊಡ್ತೀರ ಸಾಲಿನಿಂದ ಸಾಲಿಗೆ, ಗಿಡದಿಂದ ಗಿಡಕ್ಕೆ? ಸರ್, ಟೊಮೆಟೊ ಸಸಿಗೆ ಅಂತಂದರೆ 3.5 ಅಡಿ ಅಂತರ ಕೊಡ್ತೀರಿ. ಈಗ ಇದು ಬದನೆ ಸಸಿಗೆ ಅಂತಂದ್ರೂ 3.5 ಅಡಿ ಇದು ಕೊಡ್ತೀರಿ, ಅಂತರ ಕೊಡ್ತೀರಿ. ಮತ್ತು ಇದರಲ್ಲಿ ಮೆಣಸಿನ್ಕಾಯಿ ಸಸಿನೂ 3.5 ಅಡಿ ಅಂತರ ಕೊಡ್ತೀರಿ. ಮತ್ತು ಇದರಲ್ಲಿ ನಮಗೆ ಕ್ಯಾರೆಟ್ ಅಂತಂದರೆ ಬಿತ್ತನೆ ಮಾಡೋದ್ರಿಂದ ಕುಂಟೆ ಹೊಡಿತೀರಿ, ನಾವು ಕೈಯಿಂದ ಚೆಲ್ಲಿ ಕುಂಟೆ ಹೊಡೆದು ಕ್ಯಾರೆಟ್ನ ಇದು ಮಾಡ್ತೀರಿ ಸರ್. ಅದು ಆದರೂ ಈಗ ತರಕಾರಿ ಎಲ್ಲ ತುಂಬ ಆಧುನಿಕವಾಗಿ ಬೆಳೀತಾರೆ ರೈತರು, ಈ ಮಲ್ಚಿಂಗ್ ಪೇಪರ್ ಹಾಕಿ ಬೋದ್ ಹೊಡೆದ್ಬಿಟ್ಟು ಈ ಥರ ಎಲ್ಲ, ನೀವು ಈ ಥರ ಎಲ್ಲ ಆಧುನಿಕವಾಗಿ ಮಾಡ್ತಾ ಇದ್ರೆ ನಾವು ಮಾಮೂಲು ನಾಟಿ ಮಾಡ್ತೀರಾ? ಸರ್, ಈಗ ಆಧುನಿಕವಾಗಿ ಅಂತಂದರೆ ನಾವು ಮಂಚಿಂಗ್ ಪೇಪರು ಅದೆಲ್ಲ ಹಾಕಿದರೆ ಕೀಟಬಾಧೆ ಅದು ಜಾಸ್ತಿ ಆಗುತ್ತಂತ ಈಗ ಅಕ್ಕಪಕ್ಕದಲ್ಲೆಲ್ಲ ಮಾಡ್ತಾ ಇದ್ದಾರೆ. ನಾವು ಮಾಡಿದ್ರೆ ನಮ್ಮ ಹೊಲದಲ್ಲಿ ಕೀಟಬಾಧೆ ಇದಾಗುತ್ತೆ ಮತ್ತು ಕಳೆ ನಿವಾರಣೆ ಆಗುತ್ತೆ, ನಾವು ಮಾಡ್ಬೇಕಂತ ಇದ್ದೀರಿ ಸರ್. ಈಗ ಏನಂದರೆ ಇನ್ನೂ ಸ್ವಲ್ಪ ಈಗ ನಮಗೆ ಗೊತ್ತಿರೋದ್ರಿಂದ ಇದನ್ನೇ ಮಾಡ್ಕೊಂಡು ಹೋಗ್ತಾ ಇದ್ದೀರಿ ಸರ್. ಈಗ ಈಗ ನೀರು ನಿರ್ವಹಣೆ ಎಲ್ಲ ಡ್ರಿಪ್ ಮಾಡಿದರೆ ಆ ನೀರೇ ಕೊಡ್ತೀರಾ? ಸರ್, ಈಗ 1 ಎಕರೆಗೆ ಮಾತ್ರ ಡ್ರಿಪ್ ಮಾಡಿದರೆ ಇನ್ನು 1 ಎಕರೆಗೆ ನಾವು ಈಗ ನಮ್ಮ ಚಿಕ್ಕಪ್ಪನ ನಮ್ದು 1.5 ಎಕರೆ ಮತ್ತು ನಮ್ಮ ಚಿಕ್ಕಪ್ಪನ 1.5 ಎಕರೆ ಇರೋದ್ರಿಂದ ಅವರು ನಮ್ಮ ಚಿಕ್ಕಪ್ಪರು ನೀನೇ ಮಾಡಪ್ಪ ನಾವೇನು ಮಾಡಲ್ಲ ಅನ್ನೋದ್ರಿಂದ ನಾವೇ ಅವ್ರು ತೊಗೊಂಡಿರೋದ್ರಿಂದ ಈಗ 1 ಎಕರೆಗೆ ಮಾತ್ರ ಡ್ರಿಪ್, ಇನ್ನು 2 ಎಕರೆಗೆ ಕಟ್ಟ ನೀರು ಮಾಡಿದ್ದೀರಿ ಸರ್ ನಾವು, ಅಂದರೆ ಬದುವಲ್ಲಿ ನೀರು ಬಿಟ್ಕೊಂಡು ಕಟ್ತಾ ಇದ್ದೀರಿ ಸರ್. ಈಗ ಈ ಡ್ರಿಪ್ ಮಾಡಿಸ್ಕೊಳ್ಲಿಕ್ಕೂ ಇವಕ್ಕೆಲ್ಲ ತೋಟಗಾರಿಕೆ ಇಲಾಖೆಯಿಂದೆಲ್ಲ ಸಾಕಷ್ಟು ಸಹಾಯಧನ ಸಿಗುತ್ತೆ, ಅದನ್ನೆಲ್ಲ ಪಡ್ಕೊಳ್ತಾ ಇದ್ರೆ ಇಲ್ಲ? ಸರ್, ಈಗ ತೋಟಗಾರಿಕೆ ಇಲಾಖೆಯಲ್ಲಿ ಕೊಟ್ಟು 6 ತಿಂಗಳಾದಮೇಲೆ ನಮಗೆ ಹೇಳ್ತಾರೆ, ಫೋನ್ ಮಾಡ್ತಾರೆ, ನಮ್ದು ಯಾವಾಗ ಒಂದು ಸ್ವಲ್ಪ ಬಿಸಿ ಇರ್ತೀರಿ, ಫೋನ್ ಎತ್ತಿರಲ್ಲ, ನಿಮ್ಗೆ ಫೋನ್ ಮಾಡಿದ್ನಪ್ಪ ಅಂತ ಅಂತಿದ್ದಾರೆ. ತೋಟಗಾರಿಕೆಯಲ್ಲಿ 1 ಸರಿ ಮಾತ್ರ ನಮಗೆ ಈಗ ಪೈಪ್ ಕೊಟ್ಟಿದ್ದಾರೆ ಸರ್. ಈಗ 30 ಪೈಪು ಕೊಡ್ತಾರೆ, 2070 ರೂಪಾಯಿ ಒಂದು ಸರಿ ಕೊಟ್ಟಿದ್ದಾರೆ ಸರ್. ಡ್ರಿಪ್ಪಿಗೆ ಇನ್ನೂ ಕೊಟ್ಟಿಲ್ಲ, ಅರ್ಜಿ ಹಾಕಿದಿರಿ, ಕೊಡ್ತೀರಿ ಬರ್ತೀರಿ ಬರುತ್ತೆ ಅಂತ ಹೇಳಿದ್ದಾರೆ ಸರ್. ಈಗ ಅದು ಬಂದರೆ ಈಗ ಇನ್ನೂ 2 ಎಕರೆಗೆ ಮಾಡಿಸ್ಕೋಬೇಕು ನಾವು. ಈಗ ತರಕಾರಿ ಸಸಿ ನಾಟಿ ಮಾಡಿದ್ಮೇಲೆ ಅದು ಕಾಯಿ ಬಿಡ್ಲಿಕ್ಕೆ ಪ್ರಾರಂಭ ಆಗಬೇಕಂದ್ರೆ ಎಷ್ಟು ತಿಂಗಳು ನಿರ್ವಹಣೆ ಮಾಡಬೇಕು? ಸರ್, ಈಗ ನಾವು ಈಗ ಮೆಣಸಿನ್ಕಾಯಿ ಹಾಕಿದ್ದೀರಿ ಅಂತಂದರೆ ಈಗ 1.5 ತಿಂಗಳಿಂದ ಸ್ಟಾರ್ಟ್ ಆಗುತ್ತೆ ಸರ್. ನಮಗೆ 1.5 ತಿಂಗಳಿಂದ ಮೆಣಸಿನ್ಕಾಯಿ ಸ್ಟಾರ್ಟ್ ಆಯಿತು ಅಂತಂದರೆ ನಮಗಿನ್ನು ಕಂಟಿನ್ಯೂ ಅಂದರೆ 3-4 ತಿಂಗಳವರೆಗೂ ಇರುತ್ತೆ ನಮ್ಮ ಮೆಣಸಿನ್ಕಾಯಿ. ಅದು ಬಿಡಿಸ್ತಾ ಇರ್ತೀರಿ ಸರ್, ಬಿಡಿಸಿ ಮಾರ್ಕೆಟಿಗೆ ಹೋಗ್ತಾ ಇರುತ್ತೆ ಸರ್. 2 ದಿನಕ್ಕೊಂದ್ಸರಿ ಇಲ್ಲ 1 ವಾರಕ್ಕೊಂದ್ಸತಿ ಬಿಡಿಸ್ತಾ ಇರ್ತೀರಿ, ಅದು ಹೋಗ್ತಾ ಇರುತ್ತೆ ಸರ್ ನಮಗೆ. ಈಗ ತರಕಾರಿ ಸಸಿಗಳು ನಾಟಿ ಮಾಡಿದ್ಮೇಲೆ 1.5 ತಿಂಗಳು 2 ತಿಂಗಳಿಂದ ಎಲ್ಲ ಕಾಯಿ ಬಿಡ್ಲಿಕ್ಕೆ ಪ್ರಾರಂಭ ಆಗುತ್ತೆ, ಅಷ್ಟರೊಳಗಡೆ ಎಲ್ಲ ಮೇಲ್ ಗೊಬ್ಬರ ಕೊಡಬೇಕಾಗುತ್ತೆ, ಕಳೆ ನಿರ್ವಹಣೆ ಮಾಡಬೇಕಾಗುತ್ತೆ, ಅದನ್ನೆಲ್ಲ ಯಾವ ರೀತಿ ಮಾಡ್ತೀರಿ? ಸರ್, ಕಳೆ ನಿರ್ವಹಣೆ ಅಂತಂದರೆ ಈಗ ನಮ್ಮೂರಲ್ಲಿ ಕೂಲಿ ಮಾಡೋ ಜನ ಇದ್ದಾರೆ ಸರ್. ಈಗ ಅವ್ರು ಕೂಲಿನ ನಾವು ಕರ್ಕೊಂಬಂದು ಈಗ 10 ಜನನ ಕರ್ಕೊಂಬಂದು ಈಗ 1 ದಿನ 2 ದಿನಕ್ಕೆ ಕೂಲಿ ಇದು ಕಳೆ ತೆಗೆಸಿ ಆದಮೇಲೆ 1-2 ಚೀಲ ಗೊಬ್ಬರ ತಗೊಂಬರ್ತೀರಿ. 1 ಎಕರೆಗೆ ಹಾಕಿದ್ದೀರಿ ಅಂತಂದರೆ 2 ಚೀಲ ಗೊಬ್ಬರ ತಗೊಂಬಂದು ಅದೇ ಕೂಲಿ ಅವ್ರ ಹತ್ರನೇ ಬುಡಕ್ಕೆ ಇಟ್ಕೊಂಬರ್ತೀರಿ ಸರ್. ಬುಡಕ್ಕೆ ಇಟ್ಕೊಂಬರ್ತೀರಿ, ಏನಾದರೂ ಕೀಟಬಾಧೆ ಏನಾದರೂ ಇತ್ತು ಅಂತಂದರೆ ಔಷಧಿ ಸಿಂಪಡಣೆ ಮಾಡ್ತೀರಿ ಸರ್ ನಾವು. ಈಗ ಕೀಟ ರೋಗ ಬಂದಾಗ ಈ ಥರ ಕೀಟಕ್ಕೆ ಈ ಥರ ರೋಗಕ್ಕೆ ಯಾವ ರೀತಿ ಔಷಧಿ ಮಾಡಬೇಕಂತ ಹೆಂಗೆ ಗೊತ್ತಾಗುತ್ತೆ ಸರ್? ಅದನ್ನು ಫೋಟೋ ಹೊಡ್ಕೊಂಡು ಅಂಗಡಿ ಹತ್ರ ತಗೊಂಡೋಗಿ ತೋರಿಸ್ತೀರಿ ಸರ್, ನಮ್ಮ ಎಲೆ ಈ ಥರ ಆಗಿದೆ, ಇದರಿಂದ ಈ ಇದು ಹುಳ ಈ ಥರ ಇದೆ ಅಂತ ಅನ್ನೋದಕ್ಕೆ ಅವ್ರ ಅಂಗಡಿ ತರಕಾರಿನ ಪ್ರತಿ ದಿವಸ ಬಿಡಿಸಿ ಮಾರಾಟ ಮಾಡ್ತಾರ ಒಂದ್ ದಿವಸ ಬಿಟ್ಟು ಮಿಸ್ ಮಾರಾಟ ಮಾಡ್ತಾರಾ? ಸರ್, ಇವತ್ತು ನಾವು ಇವತ್ತು ಸೊಪ್ಪು ಕಿತ್ಕೊಂಡು ಬಂದು ಇವತ್ತು ಸೊಪ್ಪು ಮಾರಿ ಬಂದರೆ ನಾಳೆ ಮೆಣಸಿನ್ಕಾಯಿ, ನಾಡ್ದ ಇನ್ನೊಂದು ಕ್ಯಾರೆಟು, ಹಂಗೆ ದಿನ ಒಂದು 4 ದಿನದಲ್ಲಿ ಪರಿವರ್ತನೆ ಒಟ್ಟು ರಿಟರ್ನ್ ಆಗ್ತಾನೆ ಇರುತ್ತೆ ಸರ್. ಅದೊಂದು ಇದೊಂದು ಮಾರ್ಕೊಂಬಂದ್ರೆ ನಮ್ಗೆ ದಿನಾನು ಮೊಟ್ಟು ಬರ್ತಾನೆ ಇರುತ್ತೆ ಸರ್. ಅದು ನಮ್ಮ ತಾಯಿಯವರು ಮಾರ್ಕೊಂಬರ್ತಾ ಇರ್ತಾರೆ ಸರ್. ಊರಲ್ಲಿ ಜಾಸ್ತಿ ಈಗ ಕ್ಯಾರೆಟ್ ಭಾಳ ಬಂದಿದೆ ಅಂತಂದರೆ ಮಾರ್ಕೆಟಿಗೆ ತೊಗೊಂಡು ಹೋಗ್ತೀರಿ. ಎಲ್ಲಿ? ಮೊಳಕಾಲ್ಮೂರು, ಬಳ್ಳಾರಿ, ಚಿತ್ರದುರ್ಗ, ರಾಯದುರ್ಗ. ನಮಗೆ ಆಂಧ್ರ ಸ್ವಲ್ಪ ಹತ್ರ ಆಗಿರೋದ್ರಿಂದ ನಮ್ಗೆ ಅಲ್ಲೇನೇನು ಸ್ವಲ್ಪ ಆಂಧ್ರದಲ್ಲಿ ರೇಟ್ ಜಾಸ್ತಿ ಇತ್ತಂದರೆ ಆಂಧ್ರಕ್ಕೆ ಹೋಗ್ತೀರಿ, ಇಲ್ಲಾಂತಂದರೆ ನಾವು ಇಲ್ಲಿ ಮೊಳಕಾಲ್ಮೂರು, ಬಳ್ಳಾರಿ, ಚಿತ್ರದುರ್ಗ ಹೋಗ್ತೀರಿ ಸರ್. ಈ ನಮ್ಮದು ಗಡಿ ಭಾಗ ಊರು, ಯಾಕಂತಂದರೆ 1/2 ಕಿಲೋಮೀಟ್ರ್ ಊರು ಇರೋದ್ರಿಂದ ಗಡಿ ಭಾಗದಲ್ಲಿ ಇದ್ದೀರಿ ಸರ್ ನಾವು. ಈಗ ಮಾರ್ಕೆಟ್ಗೆ ತಗೊಂಡು ಹೋಗ್ತಾರೆ, ಏನಾದರೂ ಗ್ರೇಡ್ ಮಾಡ್ತೀರಾ? ದೊಡ್ಡದೊಂದು ಸೈಜು, ಚಿಕ್ಕದೊಂದು ಸೈಜು, ಮೀಡಿಯಂ ಸೈಜ್, ಎಲ್ಲ ಒಂದೊಂದು ಈ ಥರ ಸೈಜ್ ಮಾಡ್ಕೊಂಡು ತಗೊಂಡು ಹೋಗ್ತಾರೆ, ಯಾವ ರೀತಿ ಮಾಡ್ತಾರೆ? ಸರ್, ಗ್ರೇಡ್ ಮಾಡ್ತೀರಿ ಸರ್. ಈಗ ಒಂದು ಮೀಡಿಯಮ್ ಒಂದು ಸೈಜು, ದೊಡ್ಡದೇ ಒಂದು ಸೈಜು, ಮತ್ತು ಫುಲ್ಲು ಪುಡಿ ಅಂತ ಬರುತ್ತೆ ಅದು ಒಂದು ಸೈಜು, ಎಲ್ಲ ಮಾಡ್ಕೊಂಡು ತೊಗೊಂಡು ಹೋಗ್ತಾ ಇರ್ತೀರಿ ಸರ್. ಈಗ ನಿಮ್ಮ ತಾಯಿಯವರು ಇಲ್ಲೇ ಊರಲ್ಲಿ ಮಾರಾಟ ಮಾಡ್ತಾರೆ, ನಾವು ಕೆಲವು ಸರಿ ತರಕಾರಿನ ಮಾರ್ಕೆಟಿಗೆ ತಗೊಂಡು ಹೋಗ್ತೀವಿ ಅಂತಂದರೆ ಇಲ್ಲಿ ಊರಲ್ಲಿ ಮಾರಾಟ ಮಾಡಿ ಲಾಭದಾಯಕನ ಅಥವಾ ಮಾರ್ಕೆಟಿಗೆ ತಗೊಂಡು ಹೋಗೋದು ಲಾಭದಾಯಕನ? ಸರ್, ಇಲ್ಲಿ ಹೇಳ್ಕೋಬೇಕಂತಂದರೆ ನಮ್ಮೂರಲ್ಲಿ ನಮ್ಮ ತಾಯಿಯವರು ಮಾಡೋದೇ ಒಂದು ಸ್ವಲ್ಪ ಲಾಭದಾಯಕ. ಯಾಕಂತಂದರೆ ಯಾವುದೇ ರೀತಿ ನಮಗೆ ಕಮಿಷನ್ ಕೊಡೋದಿರಲ್ಲ, ಆಟೋ ಬಾಡಿಗೆ ಇರೋದಿಲ್ಲ, ಆದ್ದರಿಂದ ನಮಗೆ ಊರಲ್ಲಿ ಮಾಡ್ಕೊಂಡಿರೋದೇ ಸ್ವಲ್ಪ ಲಾಭದಾಯಕ ಸರ್. ಈಗ ಅಲ್ಲಿ ತೊಗೊಂಡೋಗಿ ಅಂತಂದರೆ ಅಲ್ಲಿ ದಲ್ಲಾಳಿ ಕೊಡಬೇಕು, 100 ರೂಪಾಯಿ ಕೊಡಬೇಕು, ಮತ್ತು ಇಲ್ಲಿಂದ ಬಾಡಿಗೆ ಅಂತಂದರು ಬಳ್ಳಾರಿಗೆ ಅಂತಂದರು 1,500 ರೂಪಾಯಿ. ಆದ್ದರಿಂದ ನಮಗೆ ಊರಲ್ಲೇ ಮಾಡ್ಕೊಳ್ಳೋದು ಸ್ವಲ್ಪ ಲಾಭದಾಯಕ ಸರ್. ನಮಗೆ ಅಲ್ಲಿಗೆ ಹೋಗಿ ಅಂತಂದರೆ ಒಂದು 10,000 ಆಯಿತು ಅಂತಂದರೆ ಅದರಲ್ಲಿ ಒಂದು 3,000 ರೂಪಾಯಿ ಕಮಿಷನ್ನು, ಆಟೋ ಬಾಡಿಗೆ ಎಲ್ಲ ತೆಗೆದಕ್ಕೆ ಇನ್ನೂ 7,000 ರೂಪಾಯಿ ಇಷ್ಟ ಆಗುತ್ತೆ ಸರ್ ನಮಗೆ. ಈಗ ನೀವೆಲ್ಲ ಮಾರ್ಕೆಟಿಗೆ ತಗೊಂಡು ಹೋದಾಗ ಎಲ್ಲ ಹೋಲ್ಸೇಲ್ ಕೊಟ್ಟು ಬರ್ತಾರೆ, ಕೆಲವು ರೈತರು ಸಣ್ಣ ಸಂತಲ್ಲಿ ಕುಂತು ಮಾರಾಟ ಮಾಡ್ತಾರೆ, ಆ ಥರ ಏನು ಮಾಡೋದಿಲ್ಲ ಸರ್? ಕುಂತು ಆಲ್ಮೋಸ್ಟ್ ನಾವು ಮಾಡೋದಿಲ್ಲ. ಈಗ ಮಾಡೋದು ಅಂತಂದರೆ ಅಲ್ಲಿ ಒಂದು ಮಾರ್ಕೆಟ್ ಇರ್ತದೆ, ಅವರು ಮಾರಿ ನಮಗೆ ಅಮೌಂಟ್ ಕೊಡ್ತಾರೆ ಸರ್. ಅದಕ್ಕೆ ನಿಮಗೆಲ್ಲ ಕಮಿಷನ್ನು, ಹೋಗಿ ಬರೋದು ಖರ್ಚು ಅದೆಲ್ಲ ತುಂಬ ಜಾಸ್ತಿ ಬರುತ್ತೆ. ಹಾಂ, ಹೋಗಿ ಬರೋದೇನು ಖರ್ಚು ಜಾಸ್ತಿ ಇದೆ ಸರ್, ಆಟೋ ಬಾಡಿಗೆ ಜಾಸ್ತಿ ಇದೆ, ಮತ್ತು ತಿರ್ಗಿ ಅವ್ರ ದಲ್ಲಾಳಿಗಳು ನಾವು ಈಗ ಮಾರಿ ಕೊಡ್ತಾ ಇರ್ತಾರಲ್ವ, ಅವ್ರ ದಲ್ಲಾಳಿಗಳು 100ಕ್ಕೆ 10 ರೂಪಾಯಿ ಕಮಿಷನ್. ಈಗ 10,000 ಆಯ್ತು ಅಂತಂದರೆ 1,000 ರೂಪಾಯಿ ಕಮಿಷನ್ ತೊಗೊತಾರೆ, ಆಟೋ ಬಾಡಿಗೆ 2,500 ಇಷ್ಟ ಆಗುತ್ತೆ ಸರ್ ನಮಗೆ. ಅಲ್ಲಿ ಅಲ್ಲೆಲ್ಲ ಮಾರ್ಕೆಟಿಗೆ ಹೋದಾಗ ಹೋಲ್ಸೇಲ್ ಅಂದ್ರೆ ರೇಟ್ ನಿಮಗೆ ಯಾವ ರೀತಿ ಸಿಗುತ್ತೆ ಸರ್? ಅಲ್ಲಿ ಅವರು APMC ಮಾರ್ಕೆಟ್ನೊಳಗೆ ಅವರು ನಿಗದಿಪಡಿಸಿರ್ತಾರೆ, ಅವರು ಅಲ್ಲಿ ಅರಾಜ್ಗೆ ಹಾಕಿ ಅರಾಜಲ್ಲಿ ಇದಾಗುತ್ತೆ ಸರ್. ಅರಾಜಲ್ಲಿ ಏನು ರೇಟ್ ಆಗುತ್ತೆ ನಮ್ಗೆ ಅದೇ ರೇಟಲ್ಲಿ ಇದು ಮಾಡಿಕೊಡ್ತಾರೆ ಸರ್. ಅಂದರೆ ನೀವು ಅಲ್ಲಿ ಚೀಲ್ಗಟ್ಟಲೆ ತಗೊಂಡು ಹೋಗ್ತೀರಾ, ಅಲ್ಲಿ ಕೆಜಿಗಟ್ಟಲೆ ಮಾರಾಟ ಮಾಡ್ತಾರೆ, ಯಾವ ರೀತಿ ಮಾಡ್ತಾರೆ? ಈಗ ಮೆಣಸಿನ್ಕಾಯಿ ಆದ್ರೆ ಒಂಥರ, ಟೊಮೊಟೊ ಆದ್ರೆ ಬಾಕ್ಸ್ ಟೈಪ್ ತಗೊಂಡು ಹೋಗ್ಬೇಕಾಗತ್ತೆ, ನೀವು ಯಾವ ರೀತಿ ಮಾಡ್ತೀರಿ ಸರ್? ಈಗ ಟೊಮೊಟೊ ಆದರೆ ಬಾಕ್ಸಲ್ಲಿ ತಗೊಂಡು ಹೋಗ್ತೀರಿ, ಕ್ಯಾರೆಟ್ ಆದರೆ ಚೀಲ, ಗೋಣಿ ಚೀಲದಲ್ಲಿ 50 ಕೆಜಿ 52 ಕೆಜಿ 54 ಕೆಜಿ ಬರುತ್ತೆ, ಚೀಲದಲ್ಲಿ ತಗೊಂಡು ಹೋಗ್ತೀರಿ. ಮೆಣಸಿನ್ಕಾಯಿ ಚೀಲದಲ್ಲಿ ತಗೊಂಡು ಹೋಗ್ತೀರಿ, ಬದನೆಕಾಯಿ ಚೀಲದಲ್ಲಿ ತಗೊಂಡು ಹೋಗಿ ಕೊಡ್ತೀರಿ. ಅವರು ಅಲ್ಲಿ ನಮಗೆ ಕೆಜಿ ಲೆಕ್ಕ ಕೊಡ್ತಾರೆ ಸರ್, ಈ ಇಷ್ಟು APMC ಇಷ್ಟು ತೂಕ ಕೆಜಿಗೆ ತೂಕ ಮಾಡಿ ತಗೊಂಡು ತಾಂತಾರೆ ಸರ್. ಅದರಲ್ಲಿ ಕೆಜಿ ಎಲ್ಲ ಅಂತಂದರೆ 1 ಚೀಲಕ್ಕೆ 2 ಕೆಜಿ ಸೂಟ್ ಅಂತ ತೆಗಿತಾರೆ ಸರ್. ಈಗ 50 ಕೆಜಿ 52 ಕೆಜಿ ಇತ್ತು ಅಂತಂದರೆ ಅದರಲ್ಲಿ 2 ಕೆಜಿ ಸೂಟ್ ತೆಗಿದರೆ 50 ಕೆಜಿಗೆ ನಮಗೆ ಅಮೌಂಟ್ ಕೊಡ್ತಾರೆ ಸರ್. ಹೋಲ್ಸೇಲ್ ಅಂದರೆ ನಿಮ್ಗೆ ಏನು ರೇಟ್ ಸಿಕ್ಕರೆ ನಿಮ್ಗೆ ಅನುಕೂಲ ಆಗುತ್ತೆ ಮಾರ್ಕೆಟಲ್ಲಿ? ಸರ್, ಹೋಲ್ಸೇಲಲ್ಲಿ ಅಂತಂದರೆ ಈಗ ನಾವು ಅತಿ ಹೆಚ್ಚು ಜಾಸ್ತಿ ಬೆಳೀತಾ ಇರೋದು ನಾವು ಕ್ಯಾರೆಟು. ಅದರಲ್ಲಿ ನಮಗೆ ಈಗ ಮಿನಿಮಮ್ ಅಂತಂದರೆ ಒಂದು 25-30 ರೂಪಾಯಿ ನಮಗೆ ರೇಟ್ ಸಿಕ್ತು ಅಂತಂದರೆ ನಮಗೆ ಒಂದು ಸ್ವಲ್ಪ ಲಾಭ ಇರುತ್ತೆ ಸರ್. ಅದರಲ್ಲಿ ಮಾಡಿದ್ದಕ್ಕೆ ನಮಗೆ ಲಾಭ ಇರುತ್ತೆ. ಒಂದೊಂದು ಸರಿ ಈಗ ಹೋದ ಸಲ ಲಾಕ್ಡೌನಲ್ಲಿ ನಾನೇ ಅದಲ್ಲಿ ಹಾಕ್ಕೊಂಡು ಮೊಳಕಾಲ್ಮೂರು ಏನಿದೆ, ಮೊಳಕಾಲ್ಮೂರು ಟೋಟಲಾಗಿ 20 ರೂಪಾಯಿ ಕೆಜಿ ಮಾರ್ಕೊಂಬಂದಿದ್ದೀನಿ ಸರ್. ಲಾಭ ಏನು ಅಂತ ಇದಿರಲಿಲ್ಲ, ಆದರೆ ಮಾರ್ಕೊಂಬಂದಿರೋದು ಒಂದು ಸಂತೋಷ. ಕೊರೋನಾ ಟೈಮಲ್ಲಿ ನಾನು ಕೊಟ್ಟಿರೋದ್ರಿಂದ ನನಗೊಂದು ತುಂಬ ಹೆಮ್ಮೆ ಅನಿಸುತ್ತೆ ಸರ್. ಅದು ಕೊರೋನಾದಲ್ಲಿ ಮಾರ್ಕೊಂಬಂದಿದ್ದೀನಿ, ಒಬ್ಬೊಬ್ರು ದುಡ್ಡಿಲ್ಲ ಆದರೂ ಕೊಟ್ಟು ಇದು ಮಾಡ್ಕೊಂಬಂದಿದ್ದೀನಿ ಸರ್. ಕ್ಯಾರೆಟ್ಗೆ ಏನು ರೇಟ್ ಸಿಕ್ಕರೆ ಲಾಭ ಅನಿಸುತ್ತೆ ನಿಮಗೆ? ಸರ್, ಕ್ಯಾರೆಟ್ ನಮಗೆ 25-35 ರೂಪಾಯಿವರೆಗೂ ಸಿಕ್ಕರೆ ಲಾಭದಾಯಕ ಸರ್ ನಮಗೆ ಫುಲ್. ಈಗೇನು ರೇಟ್ ಇದೆ ಮಾರ್ಕೆಟಲ್ಲಿ ಸರ್? ಈಗ ಇದೆ ಸರ್, ಈಗ ಮಾರ್ಕೆಟು 30-35 ರೂಪಾಯಿ ಇದೆ ಸರ್ ರೇಟ್ ಇದೆ ಸರ್. ಈಗ ಮಾರ್ಕೆಟ್ರಿಂದ ಈಗ ನಾವು ಮೊನ್ನೆ ಹಾಕಿದ್ರಿ ಸರ್, ಈಗ 1 ಎಕರೆದು ಹಾಕಿದ್ರೆ ಅದರಲ್ಲಿ 110 ಚೀಲ ಆಗಿದೆ ಟೋಟಲ್. ನಮಗೆ ಎಲ್ಲ 110 ಚೀಲ ಮಾರಿ ಬಂದಿರೋದಕ್ಕೆ ನಮಗೆ 95,000 ರೂಪಾಯಿ ಅಮೌಂಟ್ ಆಗಿದೆ ಸರ್. ಅದರಲ್ಲಿ ಒಂದು 25,000 ರೂಪಾಯಿ ಖರ್ಚಾಗಿತ್ತು, ಇನ್ನು ಉಳಿದಿದೆ ಸರ್ ಅಮೌಂಟು. ಈಗ ಟೊಮೊಟೊಗೆಲ್ಲ ಒಳ್ಳೆ ರೇಟ್ ಇದೆ, ಈಗೇನು ಟೊಮೊಟೊ ಬೆಳೆ ಇಟ್ಟಿಲ್ಲ ನೀವು? ಸರ್, ಈಗೇನು ಇಟ್ಟಿಲ್ಲ ಸರ್. ಈಗ ಟೊಮೊಟೊ ಹೋದ ಸಲ ಎಲ್ಲ ಲಾಸ್ ಆಗಿರೋದ್ರಿಂದ ಟೊಮೊಟೊ ನಮ್ಗೆ ಯಾಕೋ ಇದು 2 ಸತಿ ಹಾಕಿದ್ದೆ ಲಾಸ್ ಆಯಿತು, ಹಿಂಗೆ ರೇಟ್ ಇರಲಿಲ್ಲ ಆದಾಗ, ಆದ್ದರಿಂದ ನಾನು ಈ ಸಲ ಹಾಕಿಲ್ಲ ಸರ್. ಈಗ ಕ್ಯಾರೆಟ್ ಹಾಕಿದ್ದೆ, ಕ್ಯಾರೆಟು ರೇಟ್ ಇದೆ ಸರ್, ಪರವಾಗಿಲ್ಲ. ಈ ಬದನೆಕಾಯಿ, ಹೀರೆಕಾಯಿ ಈ ಥರದ್ದು ಬೇರೆ ಬೇರೆ ಎಲ್ಲ ಬೆಳೆಯಲ್ವಾ ಸರ್? ಪರಿವರ್ತನೆ ಮಾಡ್ಕೊಂತೀರಿ ಸರ್. ಈಗ ಒಂದ್ಸರಿ ಈಗ ಕ್ಯಾರೆಟ್ ಹಾಕಿದ್ರಂದ್ರೆ ನೆಕ್ಸ್ಟ್ ಬದನೆಕಾಯಿ, ಮತ್ತೆ ನೆಕ್ಸ್ಟು ಇದು ಯಾವುದು ಮೆಣಸಿನ್ಕಾಯಿ, ಮತ್ತೆ ಬೀಟ್ರೋಟ್ ಹಾಕ್ತೀರಿ, ಈ ಥರ ಹಾಕ್ತೀರಿ ಸರ್. ಪರಿವರ್ತನೆ ಮಾಡ್ಕೊಂತೀರಿ, ಯಾಕಂತಂದರೆ ಬೆಳೆ ಚೆನ್ನಾಗೆ ಫಲವತ್ತತೆ ಇದು ಮಾಡೋಕೆ, ಒಂದೇ ಬೆಳೆ ಹಾಕಿದರೆ ಅದು ಬೆಳೆ ಬರಲ್ಲ, ಚೆನ್ನಾಗಿ ಬರಲ್ಲ. ಅದರಿಂದ ನಾವು ಬೇರೆ ಬೇರೆ ಬೆಳೆ ಬೆಳೀತಾ ಇದ್ದೀರಿ ಸರ್. ಈಗ ತರಕಾರಿ ಜೊತೆಗೆ ಸೊಪ್ಪು ಬೆಳಿತೀವಿ ಅಂತಂದರೆ ಏನೇನು ಸೊಪ್ಪು ಬೆಳಿತೀರಾ ಸರ್? ಪಾಲಕ್ಕು, ಮೆಂತೆ, ಸಬ್ಬಕ್ಸು, ಕೊತ್ತಂಬರಿ ಇಷ್ಟು ಸೊಪ್ಪು ಬೆಳಿತೀರಿ ಸರ್. ಮತ್ತು ಅದರಲ್ಲಿ ಸೆಂಟ್ರಲ್ಲಿ ನಾವು ಮೂಲಂಗಿನೂ ಬೆಳಿತೀರಿ ಸರ್. ಮೂಲಂಗಿನೂ ಹಾಕ್ತೀರಿ, ಅದರಲ್ಲಿ ಅಲ್ಲೊಂದು ಸ್ವಲ್ಪ ಸ್ವಲ್ಪ ಹಾಕ್ತೀರಿ ಸರ್. ಒಂದು ಸೈಡಲ್ಲಿ ಸ್ವಲ್ಪ ಪ್ರತಿ ದಿವಸ ಸೊಪ್ಪು ಬರುತ್ತಾ? ಹಾಂ, ಪ್ರತಿದಿನ ಬರುತ್ತೆ ಸರ್ ಸೊಪ್ಪೇನು ಪ್ರತಿದಿನ. ಈಗ ಒಂದಿನ ಪಾಲಕ್ ಕಿತ್ಕೊಂಡು ಹೋಗ್ತೀರಿ, ಮತ್ತೆ ನಾಳೆ ಸಬ್ಬಾಕ್ಸಿ ಕಿತ್ಕೊಂಡು ಹೋಗ್ತೀರಿ, ಮತ್ತೆ ಇದಾಗ ಮತ್ತೆ ನೆಕ್ಸ್ಟ್ ಈಗ ಪಾಲಕ್ ಖಾಲಿ ಆಗ್ತಿದ್ದಂಗೆ ಇನ್ನೊಂದ್ಸರಿ ಅಲ್ಲಿ ಅದ ಮಾಡ್ಕೊಂಡು ಮಾಡಿ ಎತ್ತಿನ ಮಡಿಕೆಯಲ್ಲಿ ಅದ ಮಾಡ್ಕೊಂಡು ಹಾಕ್ತಾ ಇರ್ತೀರಿ ಸರ್. ಎಷ್ಟೆಷ್ಟು ಗುಂಟೆಲ್ಲಿ ಹಾಕಿರ್ತೀರ ಸೊಪ್ಪನ್ನ? ಸೊಪ್ಪು ಸರ್ ಒಂದು 5 ಗುಂಟೆ 10 ಗುಂಟೆ ಅಷ್ಟೇ ಸರ್, ಅಷ್ಟರೊಳಗೇ ಹಾಕ್ತೀರಿ ಸರ್. ಒಂದು 5 ಗುಂಟೆಗೆ ಕೊತ್ತಂಬರಿ ಹಾಕಿದರೆ, ಒಂದು 5 ಗುಂಟೆಗೆ ಪಾಲಕ್, ಒಂದು 5 ಗುಂಟೆಗೆ ಸಬ್ಬಾಕ್ಸಿ, ಒಂದು 5 ಗುಂಟೆಗೆ ಇದು ಮೆಂತೆ ಹಾಕ್ತೀರಿ ಸರ್. ಅಂದರೆ ನೀವು ಹೇಳಿದ್ರಿ ತರಕಾರಿಗಿನ ಸೊಪ್ಪೇ ಲಾಭದಾಯಕ ಅಂತೀರ? ಹೌದು ಸರ್, ಸೊಪ್ಪೆ ಈಗ ಹೇಳ್ಕೋಬೇಕಂತಂದ್ರೆ ಸೊಪ್ಪು ಲಾಭದಾಯಕ ಅಂತಂದ್ರೆ ಪ್ರತಿದಿನ ಇಲ್ಲಿ ಹೋಗುತ್ತೆ ಸರ್ ಊರಲ್ಲಿ, ಅದರಿಂದ ಸೊಪ್ಪು ಜಾಸ್ತಿ ತಿನ್ನೋದ್ರಿಂದ ಇದಾಗುತ್ತೆ ಸರ್. ಪ್ರತಿ ದಿವಸ ಎಷ್ಟು ಸೀವ್ಡ್ ಸೊಪ್ಪು ಕೇಳ್ತೀರ ಸರ್? ಪ್ರತಿದಿನ ಸೀವ್ಡ್ ಅಂತಂದ್ರೆ ಒಂದು ಕನಿಷ್ಠ ಅಂತಂದ್ರೆ ಒಂದು 100-150 ಸೀವ್ಡು ಕೇಳ್ತೀರಿ ಸರ್ ಪ್ರತಿದಿನ. ಒಂದು 50 ಸೀವ್ಡು ಕಂಪಲ್ಸರಿ, ಕೊತ್ತಂಬರಿ ಜಾಸ್ತಿ ಹೋಗುತ್ತೆ ಅದರಿಂದ ಕೊತ್ತಂಬರಿ ಒಂದು 50 ಸೀವ್ಡು, ಇದು ಸಬ್ಬಾಕ್ಸಿ ಇದ್ರೆ ಅದೊಂದು 50 ಸೀವ್ಡು, ಅದೊಂದು 50 ಸೀವ್ಡು, ಮೂರು ಕಲ್ತು ತಗೊಂಡು ಹೋಗಿ ಮಾರ್ಕೊಂಬರ್ತೀರಿ ಸರ್. ಇಲ್ಲ ಇಲ್ಲಿ ಊರಲ್ಲೇ ಮಾರಾಟ ಮಾಡ್ತೀರಾ ಸೊಪ್ಪನ್ನ ಅದನ್ನು ಮಾರ್ಕೆಟಿಗೆ ತಗೊಂಡು ಹೋಗ್ತೀರಾ ಸರ್? ಇಲ್ಲ, ಅದು ಊರಲ್ಲೇ ಖಾಲಿ ಆಗುತ್ತೆ ಸರ್. ಅದು ಏನನ್ನ ಜಾಸ್ತಿ ಕೊತ್ತಂಬರಿ ಬಂತು ಅಂತಂದ್ರೆ ಮಾರ್ಕೆಟ್ಗೆ ಹೋಗ್ತೀರಿ, ಇಲ್ಲ ಸೊಪ್ಪು ಇಲ್ಲೇ ಖಾಲಿ ಆಯ್ತು ಅಂದ್ರೆ ಇಲ್ಲೇ ಖಾಲಿ ಮಾಡ್ತೀರಿ ಸರ್. ಈಗ ಸೊಪ್ಪು ಯಾವ ಸಮಯದಲ್ಲಿ ಚೆನ್ನಾಗಿ ಬರುತ್ತೆ? ಬೇಸಿಗೆ ಕಾಲದಲ್ಲಿ ಚೆನ್ನಾಗಿ ಬರುತ್ತಾ ಮಳೆಗಾಲದಲ್ಲಿ ಚೆನ್ನಾಗಿ ಬರುತ್ತಾ? ಬೇಸಿಗೆ ಕಾಲದಲ್ಲಿ ಒಂದು ಸ್ವಲ್ಪ ಸೊಪ್ಪು ಬರೋದು ಕಡಿಮೆ, ಕೊತ್ತಂಬರಿ ಬರೋದು ಬೇಸಿಗೆ ಕಾಲದಲ್ಲಿ ಬರೋದೇ ಇಲ್ಲ, ಆದಷ್ಟು ಮಳೆಗಾಲದಲ್ಲೇ ಜಾಸ್ತಿ ಬೆಳಿತೀರಿ ಸರ್ ನಾವು. ಯಾವ ಸಮಯದಲ್ಲಿ ಒಳ್ಳೆ ರೇಟ್ ಸಿಗುತ್ತೆ ಸೊಪ್ಪಿಗೆ? ಸೊಪ್ಪಿಗೆ ಅಂತಂತಂದ್ರೆ ಈಗ ಯಾವುದೇ ರೀತಿ ಬೆಳೆ ಬಂದಿರಲ್ವಲ್ಲ ಆ ಥರ ಟೈಮಲ್ಲಿ, ಮತ್ತಿನ್ನೊಂದು ಈಗ ಕಡಲೆಕಾಯಿ ಕೀಳೋ ಟೈಮಲ್ಲಿ ಜನ ಜಾಸ್ತಿ ಕೂಲಿ ಹೋಗೋದ್ರಿಂದ ಅಡುಗೆ ಮಾಡ್ಕೊಂಡು ಹೋಗ್ಬೇಕಾಗುತ್ತಲ್ಲ, ಅದರಿಂದ ಅವ್ರು ಸೊಪ್ಪು ಜಾಸ್ತಿ ತಿಂತಾರೆ ಸರ್ ಆ ಟೈಮಲ್ಲಿ. ಈಗ ಕೆಲವು ಸರಿ ಕೊತ್ತಂಬರಿ 10 ರೂಪಾಯಿ 3 ಸೀವ್ಡು 4 ಸೀವ್ಡು ಆಗ್ಬಿಡುತ್ತೆ, ಕೆಲವು ಸರಿ 10 ರೂಪಾಯಿಗೆ 1 ಸೀವ್ಡು ಆಗುತ್ತೆ. ಯಾವ ಸಮಯದಲ್ಲಿ ಒಳ್ಳೆ ಬೆಲೆ ಸಿಗುತ್ತೆ ಸರ್ ಕೊತ್ತಂಬರಿಗೆ? ಸರ್ ನಮಗೆ ಮಾರೆಮ್ಮ ಹಬ್ಬ ಹರಿದಿನಗಳಲ್ಲಿ ಟೈಮ್ ಕೊತ್ತಂಬರಿ ಜಾಸ್ತಿ ರೇಟ್ ಆಗುತ್ತೆ ಸರ್ ನಮಗೆ. ಬೇಸಿಗೆಯಲ್ಲಿ ಸೊಪ್ಪು ಸ್ವಲ್ಪ ಜಾಸ್ತಿ ಇಳುವರಿ ಬರಲ್ಲ ಅಂತೀರ? ಹಾಂ ಸರ್, ಬೇಸಿಗೆಯಲ್ಲಿ ಅಂದರೆ ಬಿಸಿಲು ಜಾಸ್ತಿ ಇರೋದ್ರಿಂದ ಬೀಜ ನಾವು ಹಾಕಿರ್ತೀರಿ ಅದು ಹುಟ್ಟೋದಿರಲ್ಲ, ಆದ್ರಿಂದ ನಾವು ಬೇಸಿಗೆಯಲ್ಲಿ ಕಡಿಮೆ ಆಗ್ತೀರಿ ಸರ್. ಆ ಟೈಮಲ್ಲಿ ಬೇರೆ ಬೆಳೆ ಹಾಕ್ಕೊಂತೀರಿ ಸರ್ ನಾವು, ಇಲ್ಲಾಂದ್ರೆ ಒಂದು 2 ತಿಂಗಳು ನಾವು ಈಗ ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ನಾವು ಬೀಳ್ಬಿಡ್ತೀರಿ ಸರ್, ಅದರಲ್ಲಿ ಈಗ ಬೆಳೆ ಯಾವುದೇ ರೀತಿ ಬೆಳೆ ಬರೋದ್ರಿಂದ ನಾವು ಬೀಳ್ಬಿಟ್ಟಿರ್ತೀರಿ ಸರ್ ಆ ಟೈಮಲ್ಲಿ. ಸೊಪ್ಪನ್ನ ಯಾವ ಸಮಯದಲ್ಲಿ ಕೀಳ್ತೀರಾ, ಯಾವ ಸಮಯದಲ್ಲಿ ಸೀವ್ಡ್ ಕಟ್ಟಿ ಮಾರ್ಕೆಟ್ಗೆ ಯಾವಾಗ ತಗೊಂಡು ಹೋಗ್ಬೇಕಾಗುತ್ತೆ? ಸರ್ ಸಾಯಂಕಾಲ ನಾವು 4 ಗಂಟೆಯಿಂದ ಸೊಪ್ಪು ಕಿತ್ತು ಎಲ್ಲ ಸೀವ್ಡ್ ಎಲ್ಲ ಮಾಡ್ಕೊಂಡು ಮನೇಲಿ ಇಟ್ಟಿರ್ತೀವಿ ಸರ್ ನೀರು ಹಾಕಿ, ಬೆಳಿಗ್ಗೆ ಟೈಮು ಆ ಬೆಳಿಗ್ಗೆ 6 ಗಂಟೆಯಿಂದ 8 ಗಂಟೆ ಒಳಗಡೆ ನಮ್ಮ ತಾಯಿಯವರು ಮಾರ್ಕೊಂಬರ್ತಾರೆ ಸರ್. ಒಟ್ಟಾರೆಯಾಗಿ ಈ ತರಕಾರಿ ಸೊಪ್ಪಿನ ಕೃಷಿ ನಿಮ್ಗೆ ಲಾಭ ತಂದು ಕೊಡ್ತಾ ಇದೆಯಾ? ಸರ್ ತರಕಾರಿ ನನಗೇನು ಲಾಭದಾಯಕ ಇದೆ ಸರ್, ಅಂದರೆ ಒಂದು ಬೆಳೆ ನಮ್ಗೆ ಲಾಸ್ ಆದರೂ ಇನ್ನೊಂದು ಬೆಳೆಯಲ್ಲಿ ನಮಗೆ ಪರಿವರ್ತನೆ ಆಗ್ತೈತೆ ಸರ್, ಅದರಿಂದ ಲಾಭದಾಯಕ ಆಗ್ತೈತೆ ಸರ್. ಈ ತರಕಾರಿ ಕೃಷಿ ಜೊತೆಗೆ ಏನಾದರೂ ಉಪಕಸಬುಗಳು, ಈ ಕುರಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ಮೇಕೆ ಸಾಕಾಣಿಕೆ, ಹೈನುಗಾರಿಕೆ ಮಾಡ್ಬೇಕಂತೇನು ಆಸಕ್ತಿ ಇದೆಯಾ? ಆಸಕ್ತಿ ಇತ್ತು ಸರ್, ಈಗ ನಾನು ಕೊರೋನಾ ಇದರಿಂದ ಬಂದಾದ ಮೇಲೆ ಹಸು ಮಾಡ್ಬೇಕಂತ ಭಾಳ ಆಸಕ್ತಿ ಇತ್ತು. ಹಸು ಮಾಡೋದಕ್ಕೆ ಶೆಡ್ ಮಾಡಿ ಒಂದು 6 ಹಸು ತಗೊಂಬಂದು ಕೆಲಸ ಮಾಡಿದೆ. ಮಾಡಿ ಆದಮೇಲೆ ನಾನು ಫಸ್ಟಿಂಗ್ ಬಂದಲ್ಲಿ 1 ತಿಂಗಳಲ್ಲಿ 42,000 ರೂಪಾಯಿ ಅಮೌಂಟ್ ಬಿಡಿಸಿದ್ದೀನಿ. ಆ 42,000 ರೂಪಾಯಿ ಅಂದರೆ ಆಗಿನ ರೇಟು 32 ರೂಪಾಯಿ ರೇಟೇ ಇತ್ತು. ಕೊರೋನಾ ಬಂತು, ಆಲ್ ರೇಟ್ ಕಡಿಮೆ ಮಾಡಿದರು. ಕಡಿಮೆ ಮಾಡಿದ್ಮೇಲೆ 27 ರೂಪಾಯಿಗೆ ತಂದರು. 27 ರೂಪಾಯಿ ಆದಮೇಲೆ 22 ರೂಪಾಯಿಗೆ ತಂದರು. ಆಮೇಲೆ ನನಗೆ ಫುಡ್ ಹಾಕಿ ಇದೆಲ್ಲ ಮಾಡೋಷ್ಟೊತ್ತಿಗೆ ಹುಲ್ಲು ತಗೊಂಬಂದು ಮೇವೆಲ್ಲ ತಗೊಂಬಂದು ಮಾಡಿ ಇದು ಮಾಡೋಷ್ಟೊತ್ತಿಗೆ ನನಗೆ ಲಾಭ ಬರಲಿಲ್ಲ. ಅದರಿಂದ ನಾನು ಹಸುಗಳನ್ನೆಲ್ಲ ಮಾರಿದ್ದೀನಿ ಸರ್. ಈಗ ಮಾರಿದ್ದೀನಿ, ಈಗ ಪಟ್ಲಿ ಮರಿ ಅಂತ ತಗೊಂಬರ್ಬೇಕು ಅಂದ್ಕೊಂಡೆ. ಅದರಲ್ಲಿ ಈಗ ಮಾರ್ಕೆಟಿಂಗ್ ಇದೆಲ್ಲ ಇದಾಗೋದ್ರಿಂದ ನಾನು ಬೇಡ ಅಂತೇಳಿ ಇನ್ನೂ ಸುಮ್ಮನೆ ಇದ್ದೀನಿ ಸರ್. ಶೆಡ್ ಕಟ್ಟಿಸಿದ್ದೀನಿ, ನೆಕ್ಸ್ಟ್ ಮಾಡಬೇಕಂತ ಇದೆ ಸರ್ ಅದ್ರ ಬಗ್ಗೆ. ಮುಂದೇನೂ ಹೈನುಗಾರಿಕೆ ಮಾಡ್ಬೇಕನ್ನೋ ಉದ್ದೇಶ ಇದೆ? ಆಲ್ ರೇಟ್ ಸಿಕ್ಕರೆ ಸರ್ ಈಗ ಮಾಡಬೇಕಂತ ಇದೆ ಸರ್. ಈಗ ಅದ್ರ ಬೇರೆ ನಮಗೆ ಈಗ ಸಹಾಯಧನ ಅಂತ ಬರ್ತಾ ಇಲ್ಲ. ನಾವು ಅರ್ಜಿಗಳೆಲ್ಲ ಹಾಕಿದ್ರೆ ಯಾವುದೇ ರೀತಿ ಸಹಾಯಧನ ಇಲ್ಲ. ಈಗ ಅಮೌಂಟ್ ಇಲ್ಲದ ಕಾರಣದಿಂದ ನಾವು ಮಾಡಕ್ ಆಗ್ತಾ ಇಲ್ಲ ಸರ್ ಹೈನುಗಾರಿಕೆ. ಸಹಾಯಧನ ಬಂದ್ರೆ ನಾವು ಮಾಡ್ಬೇಕಂತ ಇದೆ ಸರ್ ಈಗ ಹೈನುಗಾರಿಕೆ. ಈಗ ಶೆಡ್ ಎಲ್ಲ ನಿರ್ಮಾಣ ಮಾಡ್ಕೊಂಡ್ರದ್ರಿಂದ ಈ ಕುರಿ ಮೇಕೆ ಈ ತರ ಕೋಳಿ ಈ ತರ ಸಾಕಾಣಿಕೆ ಮಾಡಿದ್ರೆ ಲಾಭದಾಯಕ ಅಲ್ಲ ಸರ್? ಲಾಭದಾಯಕ ಐತೆ, ಅಮೌಂಟ್ ಇಲ್ಲದ ಕಾರಣ ನಾವು ಸುಮ್ಮನೆ ಇದು ಮಾಡ್ಕೊಂಡಿದ್ದೀರಿ ಸರ್. ಈಗ 1,000 ಕೋಳಿ ಮರಿ ಮೇಯಷ್ಟು ಶೆಡ್ ಮಾಡಿದ್ದೀನಿ, 10 ಹಸು ಮೇಯಷ್ಟು ಶೆಡ್ ಮಾಡಿದ್ದೀನಿ, 100 ಪಟ್ಲಿ ಮರಿ ಮೇಯಷ್ಟು ಶೆಡ್ ಮಾಡಿದ್ದೀನಿ, 3 ಮಾಡಿದ್ದೀನಿ. ಈ 3 ಮಾಡ್ಬೇಕಂತ ನನಗೆ ಆಸಕ್ತಿ ಬೆಂಗಳೂರಿಂದ ಬಂದಮೇಲೆ ಅದನ್ನೇ ಮಾಡಿದೆ. ಅದಾದಮೇಲೆ ಕೃಷಿ ಬಗ್ಗೆ ಬಂದಿದ್ದಕ್ಕೆ ಕೃಷಿ ಮಾಡ್ಕೊಂಡು ಈಗ ಜಾಸ್ತಿ ಕೃಷಿಯನ್ನೇ ಬಗ್ಗೆನೇ ಇದ್ದೀನಿ ಸರ್. ಈಗ ಈ ತರಕಾರಿ ಬೆಳೆಗಳು ಸೊಪ್ಪು ಇಂಥವೇ ಅಲ್ಪಾವಧಿ ಬೆಳೆಗಳೇ ಬೆಳೀತಾ ಇದ್ರ, ಈ ತೋಟಗಾರಿಕೆ ಬೆಳೆಗಳು ಅಡಿಕೆ, ತೆಂಗು, ಮಾವು, ಸಪೋಟ, ದಾಳಿಂಬೆ ಈ ಥರದ ಬೆಳೆಗಳು ಬೆಳಬೇಕಂತೇನು ಆಸಕ್ತಿ ಬರಲಿಲ್ಲ ಸರ್? ಆ ಥರ ಆಸಕ್ತಿ ಏನಿಲ್ಲ ಸರ್. ಯಾಕಂತಂದ್ರೆ ಈಗ ನಮ್ಮದು 1.5 ಇಂಚ್ ನೀರು ಬರ್ತಾ ಇದೆ, ಅದು 3 ಎಕರೆ ಜಮೀನಿದೆ. ಇದರಲ್ಲಿ ನಮಗೆ ಈಗ ಯಾವಾಗ ನೀರು ನಿಂತೋಗುತ್ತೋ ಗೊತ್ತಿಲ್ಲ. ಈ ಸಲ ಮಳೆ ಚೆನ್ನಾಗಾಗಿದೆ, ನೀರು ಬರ್ತಾ ಇದೆ. ನೆಕ್ಸ್ಟ್ ಹೋದ ವರ್ಷ ಆದ್ರೆ ಕಡಿಮೆ ನೀರು, ಬೇಸಿಗೆ ಕಾಲ ಬಂದಾದ್ಮೇಲೆ ಒಂದೂವರೆ ಇಂಚ್ ನೀರು ಬರೋದು, ಒಂದ್ ಇಂಚ್ ನೀರು ಬಂತು, ಏನಪ್ಪ ಇದು ನೀರು ಹಿಂಗಾಗುತ್ತೆ ಅಂತ ಬೇರೆ ಬೆಳೆ ಇಡಕ್ ಆಗ್ತಾ ಇಲ್ಲ ಸರ್. ಇದಾದ್ರೆ ನಮ್ಗೆ ಎರಡೂವರೆ ತಿಂಗಳಿಗೆ ರಿಸಲ್ಟು, ಅದರಿಂದ ನಾವು ಇದನ್ನೇ ಮಾಡ್ಕೊಂಡು ಹೋಗ್ತಾ ಇದ್ರಿ. ಬೇರೆ ಬೇರೆ ತೋಟಗಾರಿಕೆ ಬೆಳೆಗಳು ಬೆಳಿಬೇಕಪ್ಪ ಅಂದ್ರೆ ಪರ್ಮನೆಂಟ್ ನೀರಿದ್ರೆ ಮಾತ್ರ ಅನುಕೂಲ ಅಂತಾರೆ. ಈಗ ಬೇರೆ ಕಡೆ ಎಲ್ಲ ಡ್ಯಾಮು ಈ ತರ ಒಂದು ನೀರಿನ ಒಂದು ಇದ್ರೆ ಅನುಕೂಲ ಆಗುತ್ತೆ. ನಾವು ಬೋರ್ ನೀರಲ್ಲಿ ಯಾವ ವರ್ಷ ಬೋರ್ ಕೈ ಕೊಡುತ್ತೆ ಅಂತ ಗ್ಯಾರಂಟಿ ಇಲ್ಲ ಅಂತ. ಹೌದು ಸರ್, ಈಗ ನಮ್ಗೆ ಅಂತಂದ್ರೆ ಈಗ ಬೋರಿಂದನೇ ನಮ್ಗೆ ಜೀವನ, ಮತ್ತೆ ನಮ್ಗೆ ಯಾವುದೇ ರೀತಿ ಚಾನಲ್ ನೀರು ಬರ್ತಾ ಇಲ್ಲ, ಯಾವುದೇ ರೀತಿ ನೀರಿಂದು ಸೌಲಭ್ಯ ಇಲ್ಲ ನಮ್ಗೆ. ಈಗ ಏನಿದ್ರೆ ಬೋರ್ ಹಾಕ್ಸಿದ್ರಿ, ಆ ಬೋರಿಂದ ಈಗ ಲಕ್ಷಾಂತರ ರೂಪಾಯಿ ಬೋರ್ ಹಾಕಿ ನೀರು ಬರ್ತಾ ಇದೆ, ಅದು ಒಂದೂವರೆ ಇಂಚ್ ನೀರು ಬರ್ತಾ ಇದೆ. ಇದು ಯಾವಾಗ ನಿಂತೋಗುತ್ತೋ ಗೊತ್ತಿಲ್ಲ, ಅದರಿಂದ ನಾವು ಬೇರೆ ಬೆಳೆ ಇಡಕ್ ಆಗ್ತಾ ಇಲ್ಲ ಸರ್. ಈಗ ದಾಳಿಂಬೆ ತೆಂಗು ಮತ್ತೆ ತಿರ್ಗಾ ಅಡಿಕೆ ಇವೆಲ್ಲ ಇಡೋದಕ್ಕೆ ನಮ್ಗೆ ಆಗ್ತಾ ಇರೋದ್ರೆ ಆಗೋದಿಲ್ಲ, ಅದಕ್ಕೋಸ್ಕರ ಇದು ಮಾಡ್ತಾ ಇದ್ರಿ ಸರ್. ಇದನ್ನೇ ಈ ಭದ್ರ ಮೇಲ್ದಂಡೆ ಯೋಜನೆ ಬಂದ್ರೆ ಅನುಕೂಲ ಆಗ್ಬೋದಾ ನಿಮ್ಗೂ? ಸರ್ ಬಂದ್ರೇನೋ ನಮ್ಗೆ ಲಾಭ ಏನೈತೆ, ಅದು ಇನ್ನ ಬರೋದು ಇನ್ನ ಅವಾಗ ಬರುತ್ತೆ ಇನ್ನ ಇವಾಗ ಬರುತ್ತೆ ಅಂತ ಹೇಳ್ತಾ ಇದಾರೆ ಸರ್. ಆ ಚಾನಲ್ ನೀರನ್ನ ಬರಂಗ್ ಮಾಡಿದ್ರೆ ನಮ್ಗೆ ತುಂಬಾ ಅನುಕೂಲ ಆಗುತ್ತೆ ಸರ್. ಆವಾಗ ನಾವು ತೆಂಗು ಅಡಿಕೆ ಈ ತರ ಏನಾದ್ರು ಬೆಳಿಬಹುದು, ಇಲ್ಲಾಂತಂದ್ರೆ ಈಗ ಪರ್ಮನೆಂಟ್ ನೀರಿಗೆ ಆಗಲ್ಲ ಸರ್ ನಾವು ಅದನ್ನ ಮಾಡಕ್ಕೆ. ಪರ್ಮನೆಂಟ್ ನೀರ್ ಇದ್ರೆ ಅದ್ ಮಾಡಬಹುದು, ಇದನ್ನೇ ಮಾಡ್ಕೊಂಡು ಹೋಗ್ತಾ ಇದ್ರಿ ಸರ್. ಈಗ ವರ್ಷ ಪೂರ್ತಿ ಈಗ ನಿಮ್ ನೀರಾವರಿ ಕೆಲಸ ಇರುತ್ತಾ? ಅದ್ರ ಮಧ್ಯದಲ್ಲಿ ಏನಾದ್ರು ನಿಮ್ಗೆ ಈ ತರ ಗಾರೆ ಕೆಲಸ ಮಾಡ್ಲಿಕ್ಕೂ ಆತರ ಈ ತರ ಎಲ್ಲ ಮಾಡ್ಲಿಕ್ಕೆ ಆತರ ಸಮಯ ಸಿಗುತ್ತಾ ನಿಮ್ಗೆ? ಸರ್ ಆ ಥರ ಸಮಯನಿಲ್ಲ, ಯಾಕಂತಂದ್ರೆ ನಮಗೆ ಬೆಳಿಗ್ಗೆಯಿಂದ ಸಾಯಂಕಾಲ ಗಂಟ ಅಲ್ಲೇನೇ ಇರುತ್ತಲ್ಲ, ಅದರಿಂದ ನಾವು ಅದನ್ನೇ ಕೃಷಿನೇ ಮಾಡ್ಕೊಂಡು ಹೋಗ್ತಾ ಇದ್ರಿ ಸರ್. ಬೆಂಗಳೂರಲ್ಲೆಲ್ಲ ನಾವು ಮಾಡಿ ಬಂದಿದ್ರೆ ಆದರೂ ಇಲ್ಲಿ ಮಾಡಕ್ಕೆ ಆಗ್ತಾ ಇಲ್ಲ ಸರ್. ಮತ್ತೆ ಏನಾದರೂ ಈ ಕೃಷಿ ಬಿಟ್ಟು ಬೆಂಗಳೂರು ಕಡೆಗೆ ಹೋಗ್ಬೇಕು ಅನ್ನೋ ಆಸಕ್ತಿ ಏನಿಲ್ಲ ಸರ್? ಈಗ ಬೆಂಗಳೂರಿಗೆ ಅಂತಂದ್ರೆ ಹೋಗ್ಬೇಕಂಬ ಆಸಕ್ತಿ ಏನಿಲ್ಲ ಸರ್, ಕೃಷಿ ಬಗ್ಗೆನೆ ಕೃಷಿ ಮಾಡ್ಬೇಕಂತಾನೆ ಇದೆ ಸರ್. ಕೃಷಿಯಲ್ಲೇ ಪ್ರಗತಿ ಕಾಣಬೇಕಂತ ಆಸಕ್ತಿ ಇದೆ ಸರ್, ಕೃಷಿಯಲ್ಲೇ ಪ್ರಗತಿ ಪರ ಇದು ಮಾಡ್ಕೊಂಡು ಹೋಗ್ಬೇಕಂತ ಇದ್ರಿ ಸರ್. ಆಸಕ್ತಿ ಇದೆ, ಜಾಸ್ತಿ ಕೃಷಿಯಿಂದನೇ ಆಸಕ್ತಿ ಜಾಸ್ತಿ ಬಂದಿದೆ ಸರ್ ಈಗ ಕೃಷಿಯಲ್ಲಿ ಮಾಡೋದಕ್ಕೋಸ್ಕರ. ಮುಂದಿನ ಏನೇನು ಬೆಳೆಗಳು ಬೆಳಿಬೇಕನ್ನೋ ಉದ್ದೇಶ ಇಟ್ಕೊಂಡಿದ್ರೆ ಸರ್? ಈಗ ಬೆಳಿಬೇಕಂತಂದ್ರೆ ನಾವೀಗ ಕ್ಯಾರೆಟ್ ಹಾಕಿದ್ರೆ ಬೀಟ್ರೋಟು ಈ ಥರ ಎಲ್ಲ ಬೆಳಿಬೇಕಂತ ಇದ್ದೀರಿ ಸರ್. ನಾವೀಗ ಮತ್ತೆ ಟೊಮೊಟೊ ಹೇಳಿದರೆ ಈಗ ಟೊಮೊಟೊ ಈಗ ಇದಾಗಿರೋದ್ರಿಂದ ಈಗ ಟೊಮೊಟೊ ರೇಟ್ ಆಗಿರೋದ್ರಿಂದ ಈಗ ಆಗ್ಬೇಕಂತ ಇದ್ದೀರಿ ಸರ್. ಉಪಕಸಬು ಅಂತಂತಂದ್ರೆ ಈಗ ನಾವು ಹೈನುಗಾರಿಕೆ ಮಾಡಬೇಕು, ಮತ್ತೆ ಪಟ್ಲಿ ಮರಿ ಸಾಕ್ಬೇಕಂತ ಇದೆ ಸರ್, ಕೋಳಿ ಸಾಕ್ಬೇಕಂತ ಇದ್ರಿ, ಒಂದ್ಸರಿ ಕೋಳಿ ತಗೊಂಡ್ಬರ್ಬೇಕಂತ ಇದ್ರಿ ಸರ್. ನಿಮ್ಮಂತ ಯುವಕರು ಬೆಂಗಳೂರು ಜೀವನ ರೂಢಿ ಆಗ್ಬಿಟ್ರೆ ಮತ್ತೆ ಈ ಕಡೆ ಕೃಷಿ ಬದುಕಿಗೆ ಬಂದು ಈ ಬಿಸಿಲಲ್ಲೆಲ್ಲ ಕಷ್ಟಪಟ್ಟು ಮಾಡ್ಲಿಕ್ಕೆ ಆಸಕ್ತಿ ತೋರಿಸೋದಿಲ್ಲ, ಅಂಥದ್ರಲ್ಲಿ ನೀವು ಬೆಂಗಳೂರಿಂದ ಬಂದು ಈ ಕೃಷಿಯಲ್ಲಿ ಕಷ್ಟಪಟ್ಟು ಕೃಷಿ ಮಾಡ್ತಾ ಇದ್ರೆ ಈಗಿನ ಯುವಕರಿಗೆ ಏನು ಹೇಳಕ್ ಕಷ್ಟಪಡ್ತೀರಿ ಸರ್? ಈಗಿನ ಯುವಕರಿಗೆ ಅಂತಂತಂದ್ರೆ ಆದಷ್ಟು ಅಂದ್ರೆ ಈಗ ಒಬ್ಬೊಬ್ರು ನಮ್ಮ ಫ್ರೆಂಡ್ಸ್ ಅಲ್ಲಿ ಪೊಲೀಸರ್ ಆಗಿದ್ದಾರೆ, ಅದರೆಲ್ಲ ಆಗಿದ್ದಾರೆ, ಆದ್ರೆ ನನ್ಗೆ ಅವ್ರ ಹತ್ರ ಒಂದು ಕೃಷಿ ಮಾಡ್ತಾ ಇದೀನಲ್ಲ ಅಂತ ನನಗೊಂದು ಹೆಮ್ಮೆ ಇದೆ ಸರ್. ಅದರಿಂದ ಅವರು ಈಗ ಓದಕ್ಕಾಗಿರಲ್ಲ, ಅವರವರು ಬಂದು ಬೇಕಾದ್ರೆ ಅವ್ರವ್ರ ಜಮೀನಲ್ಲಿ ಕೃಷಿ ಮಾಡ್ಬೋದು ಸರ್. ಈಗ ಅವ್ರು ಬೆಂಗಳೂರಲ್ಲಿ ಈಗ ಅಲ್ಲಿ ಹೋಗೈತಂತಂದ್ರೆ ನಾನು ಈಗ ಬೆಂಗಳೂರಲ್ಲಿ 20,000 ದುಡಿತಾ ಇದ್ದಂದ್ರೆ 5,000 ರೂಪಾಯಿ ಮನೆ ಬಾಡಿಗೆ ಊಟದ್ದು ಎಲ್ಲ ಹೋದ್ರೂ ನಾನು 10,000 ರೂಪಾಯಿ ಉಳಿಸೋದು ಹೆಚ್ಚಾಗ್ತಾ ಇತ್ತು. ಆದರೆ ಇಲ್ಲಿ ನಮ್ಗೆ ಒಂದು ಬೆಳೆ ಲಾಸ್ ಆಯ್ತಂತಂದ್ರೆ ಅದರಲ್ಲಿ ಮತ್ತೆ ಒಂದು ಬೆಳೆ ಬಂತಂದ್ರೆ ಅದರಲ್ಲೇ ನಮಗೆ ಬಂದ್ಬಿಡುತ್ತಲ್ಲ. ಈಗ 3 ತಿಂಗಳಲ್ಲಿ ಒಂದು ಬೆಳೆ ಲಾಸ್ ಆಗಿರುತ್ತೆ, ಇನ್ನು 3 ತಿಂಗಳಲ್ಲಿ ಇಲ್ಲಿ 60,000 ದುಡಿದಿರ್ತೀನಿ, ಅಲ್ಲೇ ನಾನು ಅಲ್ಲಿ ಬೆಂಗಳೂರಲ್ಲಿ ದುಡಿಯೋ ಜೀವನನೇ ಇಲ್ಲೇ ಮಾಡ್ಬೋದಲ್ಲ, ಅದರಿಂದ ನಾನು ಕೃಷಿನೇ ಜಾಸ್ತಿ ಮಾಡ್ಬೋದು ಅಂತ ಹೇಳ್ತಾ ಇದ್ದೀನಿ ಸರ್. ಈ ಕೊರೋನಾ ಬಂದ್ರಿಂದ ನಿಮ್ಮಂತ ಎಷ್ಟೋ ಯುವಕರು ಈ ಕೃಷಿ ಬದುಕಿಗೆ ಮತ್ತೆ ವಾಪಸ್ ಬಂದ್ರು ಅಂತ ಅನ್ಸುತ್ತ ಸರ್? ಬಹಳ ಜನ ಬಂದಿದ್ದಾರೆ ಸರ್. ಈಗ ನನ್ನ ಡ್ರೈವರ್ಸ್ ಅಂತಂದ್ರೆ ಈಗ ನಾನು ಬೆಂಗಳೂರಲ್ಲಿ ಬಂದಿರೋದಂತ ನನ್ನ ಜೊತೆ ಒಂದು 15 ಜನ ಡ್ರೈವರ್ಸ್ ಇದ್ರೆ 15 ಜನನು ಬಂದು ಬೆಂಗಳೂರು ಬಿಟ್ಟು ಈಗ ಇಲ್ಲಿ ತೋಟ ಮಾಡ್ಕೊಂಡಿದ್ದಾರೆ ಸರ್. ಏನ್ ಅನ್ಸ್ತಾ ಇದೆ ನಿಮ್ ಸ್ನೇಹಿತರೆಲ್ಲ ಮಾತಾಡಿದಾಗ ಏನಂತ ಹೇಳ್ತಾರೆ ಸರ್? ಈಗ ಕೃಷಿ ಬದುಕು ಹೆಂಗಪ್ಪ, ಏನ್ ನೀನ್ ಎಷ್ಟು ಲಾಭ ತಗದೆ, ಎಷ್ಟು ನಾನು ಇಷ್ಟು ಬಂದಾಗ ಇಷ್ಟು ಲಾಸ್ ಆಗಿದೆ, ನಾನು ಇಷ್ಟು ಲಾಭ ತಗೊಂಡಿದ್ದೀನಿ ಸಲ ಅಂತ ನಾವು ಒಂದು ಗ್ರೂಪ್ ಇದೆ ಸರ್, ಅದರಲ್ಲಿ ನಾವು ಇದು ಮಾತಾಡ್ತಾ ಇರ್ತೀರಿ ಸರ್. ಅವಾಗ ನಾನು ಈ ಟೈಮಲ್ಲಿ ಇಂಥ ಬೆಳೆ ಹಾಕ್ತೀನಿ, ನಾನು ಈ ಟೈಮಲ್ಲಿ ಈ ಬೆಳೆ ಹಾಕ್ತೀನಿ ಅಂತ ಹೇಳ್ತಾ ಇರ್ತಾರೆ ಸರ್. ಅದನ್ನು ನಾವು ಇದು ಮಾಡ್ಕೊಂಡು ಖುಷಿ ಪಡ್ತಾ ಇರ್ತೀರಿ ಸರ್. ಬೆಂಗಳೂರಿಂದ ಬಂದಮೇಲೆ ಈ ಕೃಷಿ ಬದುಕು ಮಾಡ್ತಾ ಇದ್ರ, ಈಗ ಸಂತೋಷ ನೆಮ್ಮದಿ ತಂದು ಕೊಟ್ಟಿದೆ ಈ ಕೃಷಿ ಬದುಕು? ಸರ್ ಸ್ಟಾರ್ಟಿಂಗೇ ನಮ್ಗೆ ಅಂಥ ಸಂತೋಷ ತರಲಿಲ್ಲ, ಒಂದೆರಡು ಬೆಳೆ ಫೇಲ್ ಆಯಿತು, ಮತ್ತೆ ಮೂರನೇ ಬೆಳೆಯಲ್ಲಿ ನಮಗೆ ಒಂದು ಸ್ವಲ್ಪ ಲಾಭ ತಂದಾಗಿಂದ ನಮಗೆ ಕೃಷಿ ಬದುಕು ಮಾಡಬೇಕು. ಈಗ ಯಾಕಂತಂದ್ರೆ ಎರಡು ಬೆಳೆಯಲ್ಲಿ ಲಾಸ್ ಆದ್ರೂ ಮೂರನೇ ಬೆಳೆಯಲ್ಲಿ ನನಗೆ ಇಷ್ಟು ಲಾಸ್ ಆಗಿರೋ ಅಮೌಂಟ್ ಒಂದೇ ಸರಿ ಬಂತಲ್ಲ, ಅದರಿಂದ ನನಗೆ ಖುಷಿ ತಂದಿದೆ ಸರ್. ಈಗ ಈ ಕಾರ್ಯಕ್ರಮ ಕೇಳೋಂಥ ರೈತ ಬಂದವರು ಯಾರನ್ನು ನಿಮ್ಮನ್ನು ಸಂಪರ್ಕ ಮಾಡ್ಬೇಕಂದ್ರೆ ಯಾವ ರೀತಿ ಮಾಡ್ಬೋದು? ಸರ್ ನಂದು ಮೊಬೈಲ್ ನಂಬರ್ ಇದೆ, ಆ ನಂಬರ್ಗೆ ಕರೆ ಮಾಡಿದರೆ ಮಾತಾಡ್ತೀರಿ ಸರ್. ನಿಮ್ಮ ಮೊಬೈಲ್ ನಂಬರ್ ಹೇಳಿ. 7829016392. ಮಂಜುನಾಥ್ GM, ಊಡೇವು, ಕೋನಸಾಗರ ಪಂಚಾಯಿತಿ, ಮೊಳಕಾಲ್ಮೂರು ತಾಲೂಕು, ಚಿತ್ರದುರ್ಗ ಡಿಸ್ಟಿಕ್ಕು. ಇದು ಮಂಜುನಾಥ್ ಅವರ ಮೊಬೈಲ್ ಸಂಖ್ಯೆ 7829016392. ಭಾಳ ಸಂತೋಷ ಮಂಜುನಾಥ್ ಅವರೇ, ಇದುವರೆಗೂ ನಿಮ್ಮ ತರಕಾರಿ ಕೃಷಿಯಲ್ಲಿ ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚ್ಕೊಂಡ್ರಿ, ಇದೇ ರೀತಿ ಕೃಷಿ ಬದುಕಲ್ಲಿ ಇನ್ನೂ ಹೆಚ್ಚಿನ ಯಶಸ್ಸಿಗಳಂತ ಹಾರೈಸ್ತೀವಿ. ಧನ್ಯವಾದಗಳು, ನಮಸ್ಕಾರ. ಥ್ಯಾಂಕ್ ಯು ಸರ್, ನಮಸ್ಕಾರ. ಇದುವರೆಗೂ ತರಕಾರಿ ಕೃಷಿಯ ಅನುಭವಗಳ ಕುರಿತು ಮೊಳಕಾಲ್ಮೂರು ತಾಲೂಕು ಉಡೇವು ಗ್ರಾಮದ ಕೃಷಿಕ ಜಿಎಂ ಮಂಜುನಾಥ್ ಅವರೊಂದಿಗಿನ ಸಂದರ್ಶನವನ್ನ ಕೇಳಿದಿರಿ. ಸಂದರ್ಶಿಸಿದವರು ಜಗದೀಶ್ ಗೋಪನಹಳ್ಳಿ.

ಹೊನ್ನು ಮಣ್ಣು ನಿನ್ನದು ಎಲ್ಲಿ ತನಕ, ಹೆಣ್ಣು ಹೊನ್ನು ಮಣ್ಣು ನಿನ್ನದು ಎಲ್ಲಿ ತನಕ, ನಿನ್ನ ಕೊರಳಿಗೆ ಕುಣಿಕೆ ಬೀಳೋ ತನಕ, ನಿನ್ನ ಕೊರಳಿಗೆ ಕುಣಿಕೆ ಬೀಳೋ ತನಕ, ನಿನ್ನಾಸೆ ಪ್ರಾಣ ಪಕ್ಷಿ ಹಾರೋ ತನಕ, ನಿನ್ನಾಸೆ ಪ್ರಾಣ ಪಕ್ಷಿ ಹಾರೋ ತನಕ, ಕಳಕಯ್ಯ ಮಾಯದ ಪೊರೆಯ ಮುಕ್ತಿ ಹೊಂದಾಕ, ಕಳಕಯ್ಯ ಮಾಯದ ಪೊರೆಯ ಮುಕ್ತಿ ಹೊಂದಾಕ. ಯಾಕೆ ಬಡದಾಡ್ತಿತ್ತಮ್ಮ, ಯಾಕೆ ಬಡದಾಡ್ತಿತ್ತಮ್ಮ, ಮಾಯ ಮೇಚಿ ಸಂಸಾರ ನೇಚಿ ನೀ ಹೋಗೋ ದರಿಯೇ ತಮ್ಮ.